ನನ್ನೊಂದಿಗೆ ಇದ್ದಾರೆ ಮೈಸೂರು ಜಿಲ್ಲಾ ಮೀನುಗಾರಿಕಾ ಉಪನಿರ್ದೇಶಕರಾದ ಜಿ ಎಚ್ ಮಂಜುನಾಥ್ ಅವರು. ನಮಸ್ಕಾರ ಮಂಜುನಾಥ್ ಅವರು. ನಮಸ್ಕಾರ ಸರ್. ಹಾಗೆ ಕೆ ಆರ್ ನಗರ ತಾಲೂಕು ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದ ಎಚ್ ವಿ ಶಿವರಂಜನ್ ಅವರು ಕೂಡ ನನ್ನೊಂದಿಗೆ ಇದ್ದಾರೆ. ನಮಸ್ಕಾರ ಶಿವರಂಜನ್. ನಮಸ್ಕಾರ ಸರ್. ಕೇಳಿದರೆ ನಮಗೆ ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಗಳನ್ನೊಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ, ಬರ್ಕೊಂಡಿದ್ದೀರಾ ಸರಿಯಾಗಿ ಅಂತ. 251-5852-2515089 ಮೈಸೂರಿನ ಎಸ್ ಟಿ ಡಿ ಕ್ರಮ ಸಂಖ್ಯೆ 0821 ಮೊದಲ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಮಾತಾಡಿ ಯಾರು ಗಟ್ಟಿಯಾಗಿ? ನಾನು ಒಂಚೂರು ಗಟ್ಟಿಯಾಗಿ ಮಾತಾಡಿ ಸರ್. ಕೆ ಆರ್ ನಗರ ತಾಲೂಕು, ಹೆಸರೇನು ನಿಮ್ದು? ಸೋಮೇಗೌಡ ಅಂತ ಸರ್. ಸೋಮೇಗೌಡ. ಹೇಳಿ ಸೋಮೇಗೌಡ್ರೆ. ಸರ್, ಮೀನು ಕೃಷಿಲಿ ಈ ಸಮುದ್ರದ ಮೀನ ಸೀನಿಯರಲ್ಲಿ ಬೆಳಿಬೋದ ಸರ್? ಸಮುದ್ರದ ಮೀನ್ ಸೀನಿಯರಲ್ಲಿ ಬೆಳಿಬೋದ ಅಂತಾರೆ ಶಿವರಂಜನ್. ಪ್ರಶ್ನೆ ಸರ್, ಸಮುದ್ರದ ಮೀನ ಇದು ಸಿಹಿ ನೀರಲ್ಲಿ ಬೆಳೆಸೋಕ್ಕಾಗಲ್ಲ ಸರ್. ಸಿಹಿ ನೀರಲ್ಲಿ ಬೆಳೆಸೋಕ್ಕೋಸ್ಕರನೇ IMC ಇಂಡಿಯನ್ ಮೇಜರ್ ಕಾರ್ಪ್ಸ್ ಅಂತ ತಳಿಗಳಿದ್ದಾವೆ. ಕಾಟ್ಲಾರು, ಮೃಗಾಲ್ ಮತ್ತು ಚೈನೀಸ್ ಕಾರ್ಪ್, ಗ್ರಾಸ್ ಕಾರ್ಪ್ ಮತ್ತು ಕಾಮನ್ ಕಾರ್ಪ್ ಎರಡು ವಿವಿಧ ತಳಿಗಳಿದ್ದಾವೆ. ಅದನ್ನು ನೀವು ಮೀನು ಉತ್ಪಾದನಾ ಕೇಂದ್ರಗಳಿಂದ ಪಡೆದು ನೀವು ಸಿಹಿ ನೀರಲ್ಲಿ ಸಾಕಬಹುದಾಗಿದೆ ಸರ್. ಒಳ್ಳೆಯದು ಗೌಡ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂಗಾರು ಬಹಳ ಉತ್ತಮವಾಗಿ ಆಗ್ತಾ ಇದೆ ಮಂಜುನಾಥ್ ಅವರ. ಹೌದು ಸರ್. ಒಂದು ಕರೆಗೆ ಉತ್ತರಿಸೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಹಲೋ, ನಮಸ್ಕಾರ ಹೇಳಿ. ಹಲೋ, ಮಾತಾಡಿ ಸರ್, ಹಲೋ ಅನ್ಬೇಡಿ. ನಮಸ್ಕಾರ ಸರ್, ಹೇಳಿ ಯಾರು ಎಲ್ಲಿಂದ? ತಾಲೂಕು ಸೋತೆಯಿಂದ ಎಸ್ ಮಾದೇಶ್ ಮಾಡುವ ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ಆಗ್ತದೆ ಸ್ವಾಗತ ಗುರುಗಳೇ. ಮಾತಾಡಿ ಮಾದೇಶ್ ಶೆಟ್ರೆ, ಪ್ರಶ್ನೆ ಕೇಳಿ. ಮನ್ ಕಿ ಬಾತ್ ಸನ್ಮಾನ್ಯ ಪ್ರಧಾನ ಮಂತ್ರಿಯವರು ನರೇಂದ್ರ ಮೋದಿಜಿಯವರು ಮತ್ಸ್ಯ ತರಂಗದ ಬಗ್ಗೆ ಬಹಳ ಉತ್ತಮವಾಗಿ ತಮ್ಮ ಸಲಹೆಯನ್ನು ಕೊಟ್ಟಿದ್ದಾರೆ, ಅವರಿಗೆ ತುಂಬಿದೆ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಪ್ರಶ್ನೆ ಕೇಳ್ತೀನಿ ಗುರುಗಳೇ. ದಯಮಾಡಿ ಕೇಳಿ ಸರ್. ಸರ್, ಇದು ನಾವು ಮೀನು ಭತ್ತದ ಬಯಲಿನಲ್ಲಿ ಮೀನ್ ಸಾಕಾಗ ನಾವು ಅದೋಲ ಬಿಡ್ತೀವಲ್ಲ, ಮೀನ್ಗೇನು ಎಫೆಕ್ಟ್ ಆಗಲ್ವೇ ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ಕೆರೆ ಅಂಚಿನಲ್ಲಿ ಒಳ ಅಂಚಿನಲ್ಲಿ ಮೀನು ಸಾಕಾಣಿಕೆ ಅಂತಿದ್ರಲ್ಲ, ಆ ಕೆರೆಗಳಿಗೆ ನೀರಲ್ಲಿ ತುಂಬೋದು ಅಂತ ನಾನು ಎರಡನೇ ಪ್ರಶ್ನೆ ಗುರುಗಳೇ. ನಮಸ್ಕಾರ ಮಹೇಶ್ ಶೆಟ್ರಿಗೆ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಈಗ ತಾವು ಕೇಳಿರ್ತಕ್ಕಂಥದ್ದು ಭತ್ತದ ಜೊತೆನಲ್ಲಿ ನೀವು ಮೀನು ಸಾಕಾಣಿಕೆ ಮಾಡುವಾಗ ಅಜೋಲ್ಲ, ಈಗ ಆಕ್ಚುಲಿ ಅಜೋಲ್ಲವನ್ನು ನಮ್ಮ ಮೀನುಗಳಿಗೆ ಆಹಾರವಾಗಿ ಕೂಡ ನಾವು ಕೊಡಬಹುದಾಗಿರ್ತದೆ. ಆದರೆ ಭತ್ತದ ಜೊತೆನಲ್ಲಿ ನೀವು ಸಾಕಾಣಿಕೆಯನ್ನು ಮಾಡುವಾಗ ಮೀನು ಮರಿ ಸ್ಪಾನ್ ಅಂತ ನಾವು ಹೇಳ್ತೀವಿ. ಕೇಳಿಸ್ತಾ ಇದೆಯಾ? ಮೀನು ಮರಿ ಸ್ಪಾನ್ ಅಂತ ಹೇಳ್ತೀವಿ 5 ದಿನದ ಮರಿಗಳನ್ನು. ಯಾಕಂದರೆ ಈಗ ಭತ್ತ ಕುಯಿಲಾಗೋದ್ರೊಳಗೆ ಅದನ್ನು ಮೀನು ಮರಿಗಳನ್ನು 2 ಇಂಚು ಅಥವಾ 3 ಇಂಚು ಗಾತ್ರ ಬೆಳವಣಿಗೆಯನ್ನು ಮಾಡಿ ನಾವು ಅದನ್ನು ಬೇರೆ ಕೆರೆಗಳಿಗೆ ನಾವು ಸಾಗಾಣಿಕೆಯನ್ನು ಮಾಡ್ಕೊಳ್ಬೋದಾಗಿರ್ತದೆ. ಇದು ಮೊದಲನೇ ಪ್ರಶ್ನೆಗೆ ಒಂದು ಉತ್ತರ. ಮತ್ತೆ ಎರಡನೇದು ನೀವು ಕೇಳಿದ್ರಿ ಅಂತ ನಾನು ಕೇಳೋದು ಹೇಳಿ. ಭತ್ತದ ಫಸಲಿನಲ್ಲಿ ಅಜೋಲನ ಬಿಟ್ಟು ಭತ್ತದ ಗದ್ದೆ ಒಳಗೆ ಅದರಿಂದ ಏನು ಮೀನ್ಗೆ ಎಫೆಕ್ಟ್ ಆಗಲ್ವೇ ಅಂತ ಕೇಳಿದ್ರು ಗುರುಗಳೇ. ಇಲ್ಲ, ಏನು ತೊಂದರೆ ಇಲ್ಲ ಅದರಿಂದ. ಅಂದ್ರೆ ಹೆಚ್ಚಿನ ಅಜೋಲ ಆದಾಗ ಏನಾಗ್ತದೆ ಅಂದ್ರೆ ನಮಗೆ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ನಾವ್ ಏನ್ ಹೇಳ್ತೀವಿ, ಆ ಗಾಳಿಯ ಒಂದು ಆಮ್ಲಜನಕದ ಕೊರತೆ ಕಡಿಮೆ ಆಗಬಹುದು ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತ ಸಮಸ್ಯೆ ಆಗುದಿಲ್ಲ. ಸರಿ ಸರ್. ಮತ್ತೆ ಎರಡನೇದು ನೀವು ಕೇಳಿದ್ರಿ, ಕೆರೆಂಚಿನಲ್ಲಿ ನಾವು ಕೊಳ ಮಾಡಿದಾಗ ನೀರ್ ಎಲ್ಲಿಂದ ತುಂಬಿಸ್ಬೇಕು ಅಂತಂದೇಳಿ. ನಾವು ಇದು ಹೇಳ್ತಕ್ಕಂಥದ್ದು ಕೆರೆ ಅಂಚಿನಲ್ಲೇ ಒಂದು ಕೊಳವನ್ನು ಮಾಡಿದ್ದೇ ಆದಲ್ಲಿ ಅದರ ಪಕ್ಕದಲ್ಲೇ ಇರತಕ್ಕಂಥ ಕೆರೆಯ ನೀರನ್ನು ಈ ಒಂದು ಕೊಳಕ್ಕೆ ನಾವು ತುಂಬಿಸಿ ನಂತರದಲ್ಲಿ ಅಲ್ಲಿ ಸ್ಪಾನ್ ತಂದು ನಾವು ಮೀನು ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲ, ಇದು ದಡದ ಮೇಲೆ ಅಲ್ಲ, ಕೆರೆ ಅಂಚಿನಲ್ಲಿ ಅಂದ್ರೆ ಕೆರೆಯ ಒಂದು ಪಕ್ಕದಲ್ಲೇ ಮಾಡ್ತಕ್ಕಂಥದ್ದು. ಆ ಕೆರೆ ನೀರನ್ನೇ ನೀವು ಮೋಟರ್ ಇಟ್ಬಿಟ್ಟು ಇದಕ್ಕೆ ಒಡಿಬೋದಾಗಿರ್ತದೆ. ಆಮೇಲೆ ನೀವು JCBಲಿ ನೀವು ಕೆಲಸ ಮಾಡುವಾಗ ಆಗೇನಾಗ್ತತೆ, ಅಲ್ಲೇನೆ ಸ್ವಲ್ಪ ಜಲ ನೀರು ಆ ಪಾಂಡಲ್ಲಿ ಬಂದ್ಬಿಡ್ತದೆ. ಇನ್ನು ಉಳಿದಂತ ನೀರನ್ನ ನೀವು ಮೋಟರ್ಲ್ಲಿ ನೀವು ಒಡಿಬೋದಾಗಿರ್ತದೆ. ಸರಿ ಗುರುಗಳೇ. ಒಳ್ಳೇದು ಮಹದೇವ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ನಾನು ಹುಣಸೂರಿಂದ ಸುರೇಶ್ ಅಂಬರು, ಕೆ ಶಂಬರು ಸಾರಿಗೆ ಅಧಿಕಾರಿಗಳ. ನಮಸ್ಕಾರ ಸರ್. ಹೇಳಿ ಸುರೇಶ್ ಅವರೇ. ಸರ್, ಇದು ಮೀನು ಸಾಕಾಣಿಕೆಗೆ ಸರ್ಕಾರದಿಂದ ಸವಲತ್ತುಗಳಿಂದ ಸಿಗುತ್ತೆ ಮೊದಲನೇ ಪ್ರಶ್ನೆ ಸರ್. ಒಂದು ಸುರೇಶ್ ಅವರೇ, ಈಗ ತಮಗೆ ಮುಖ್ಯವಾಗಿ ಏನು, ನೀವು ಮೀನು ಕೃಷಿಯನ್ನು ಸ್ವಂತ ಜಮೀನಿನಲ್ಲಿ ಮಾಡ್ತೀನಿ ಅಂತ ಆದರೆ, ನೀವು 1 ಎಕರೆ ಕೊಳವನ್ನು ನಿರ್ಮಾಣ ಮಾಡಲಿಕ್ಕೆ, 1 ಹೆಕ್ಟೇರ್ ಕೊಳವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮಲ್ಲಿ ಸಹಾಯಧನ ಇದೆ. 1 ಹೆಕ್ಟೇರ್ ಕೊಳ ನಿರ್ಮಾಣ ಮಾಡಲಿಕ್ಕೆ ಘಟಕ ವೆಚ್ಚ 7 ಲಕ್ಷ ಇದೆ. ಅದಕ್ಕೆ ಸಾಮಾನ್ಯ ವರ್ಗದವರಿಗಾದರೆ ಶೇಕಡ 40%, ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಾದರೆ ಅವರಿಗೆ ಶೇಕಡ 60%, ನಾವು ಸಹಾಯಧನವನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಅದಲ್ಲದೆ ನೀವೇನಾದರೂ ಕೆರೆ ತಗೊಂಡಿದ್ದರೆ, ಕೆರೆನಲ್ಲಿ ಮೀನು ಮರಿಗಳನ್ನು ಬಿತ್ತನೆಯನ್ನು ಮಾಡಿದರೆ ಅದಕ್ಕೆ ಶೇಕಡ 50% ನಾವು ಸಹಾಯಧನವನ್ನು ಕೊಡ್ತಕ್ಕಂಥದ್ದು. ಮತ್ತು ಮೀನು ಹಿಡುವಳಿ ಮಾಡಲಿಕ್ಕೆ ಬಲೆ ಅಥವಾ ಹರಿಗೋಲು ರೂ 10,000 ರೂಪಾಯಿಯಷ್ಟು ಸಹಾಯಧನವನ್ನು ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇದೆ. ಆಯ್ತು ಸುರೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ಸರ್. ನಮಸ್ತೆ ಹೇಳಿ, ಯಾರು, ಎಲ್ಲಿಂದ? ಸರ್ ಮೈಸೂರಿನ ತಮ್ಮಣ್ಣ. ಹೇಳಿ ತಮ್ಮಣ್ಣವ್ರೆ. ಸರ್, ಈಗ ಹೊಸದಾಗಿ ಮೀನನ್ನು ಸಾಕಕ್ಕ ಅವರು ಶುರು ಮಾಡ್ಬೇಕಾದ ಅವ್ರೇನು ತರಬೇತಿ ಆಗ್ಬೇಕಾ ಅಥವಾ ಅವ್ರಿಗೆ ಮುಂಜಾಗ್ರತೆ ಏನೇನು ವಹಿಸ್ಬೇಕು ಅಂತ? ಹೊಸದಾಗಿ ಮೀನು ಸಾಕಬೇಕು ಅಂದರೆ ಏನು ಮಾಡಬೇಕು ಅಂತ? ಒಳ್ಳೆಯದು ತಮ್ಮಣ್ಣವರೇ, ತಾವು ಕೇಳಿದ್ದಂಥದ್ದು ಮೀನು ಸಾಕಾಣಿಕೆ ಮಾಡುವ ಪೂರ್ವದಲ್ಲಿ ತಮಗೆ ಅದರ ಬಗ್ಗೆ ಸಂಪೂರ್ಣವಾದಂಥ ಸ್ವಲ್ಪ ಮಾಹಿತಿ ಬೇಕಾಗ್ತದೆ. ನಮ್ಮಲ್ಲಿ 2 ತರಬೇತಿ ಕೇಂದ್ರಗಳಿದ್ದಾವೆ. 1 ನಮ್ಮಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕಬಿನಿ ತರಬೇತಿ ಕೇಂದ್ರ ಇದೆ. ಇನ್ನೊಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ ಸಾಗರದಲ್ಲಿ 1 ತರಬೇತಿ ಕೇಂದ್ರ ಇದೆ. ಅಲ್ಲಿ ಕೂಡ ನಿಮಗೆ 5 ದಿನಗಳ ತರಬೇತಿ, 7 ದಿನಗಳ ತರಬೇತಿ ಅಥವಾ 3 ದಿನಗಳ ತರಬೇತಿ ಕೂಡ ಕೊಡ್ತೇವೆ. ಇಲ್ಲಾಂದರೆ ನೀವು ಸಂಬಂಧಪಟ್ಟ ತಾಲೂಕಿನಲ್ಲಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಇರ್ತದೆ, ತಾವು ಅಲ್ಲಿ ಬಂದು ಭೇಟಿ ನೀಡಿದಲ್ಲಿ ನಿಮಗೆ ಮೀನು ಸಾಕಾಣಿಕೆಯನ್ನು ಹೇಗೆ ಮಾಡಬೇಕು, ನಿಮ್ಮ ಆಸಕ್ತಿ ಏನಿದೆ ಮತ್ತು ನಿಮ್ಮ ಸ್ಥಳವನ್ನು ಕೂಡ ನಮ್ಮ ಸಹಾಯಕ ನಿರ್ದೇಶಕರು ಬಂದು ಸ್ಥಳ ಪರಿಶೀಲನೆಯನ್ನು ಮಾಡಿ ನಂತರದಲ್ಲಿ ಇದರಲ್ಲಿ ನೀವು ಮೀನು ಸಾಕಾಣಿಕೆಗೆ ಯೋಗ್ಯವಾಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನ ನಾವು ತಿಳಿಸಿಕೊಡ್ತೀವಿ ಸುರೇಶ್ ತಮ್ಮಣ್ಣವರೇ. ಒಳ್ಳೆಯದು ತಮ್ಮಣ್ಣವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಮಾತಾಡಿ ಸರ್, ಯಾರು, ಎಲ್ಲಿಂದ? ನಮಸ್ಕಾರ ಸರ್, ನಗರದ ನಂಜನಗೂಡಿಂದ ಸರ್, ನೀಲ್ಕಂಠ ನಗರದಿಂದ ವೆಂಕಟೇಶ್ ಅಂತ. ಅಧಿಕಾರಿಗಳು ಕರ್ಕೊಂಡ್ಬಂದು ಆಕಾಶವಾಣಿಯವರು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಡ್ತಾರೆ, ಒಳ್ಳೇದಾಗ ರೈತರಿಗೆ ಒಳ್ಳೇದ ಆಗ್ಲಿ ಸರ್, ನಿಮ್ಮಿಂದ ಒಳ್ಳೇದಾಗ್ಲಿ ಸರ್, ಬೇರೆಯವ್ರ ಕರೆ ಸಿಕ್ಲಿ ಸಹ ಆಯ್ತು ಸರ್. ಆಗ್ಲಿ ವೆಂಕಟೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಹೇಳಿ ಸರ್, ಯಾರು, ಎಲ್ಲಿಂದ? 3 ಜನ ಗಣ್ಯರಿಗೂ ನಮಸ್ತೆ ಸರ್, ನಂಜನಗೂಡಿಂದ ಮಹೇಶ್ ಮಾತಾಡ್ತಾ ಇದ್ದೀನಿ. ಹೇಳಿ ಮಹೇಶ್ ಅವರೇ. ಸರ್, ನಂದು ಸಿಂಪಲ್ ಆಗಿ 3 ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ, ಅಧಿಕಾರಿಗಳಿಗೆ ಮೀನುಗಾರರ ಕ್ಷೇಮಾಭಿವೃದ್ಧಿಗೆ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಸರ್? ಉತ್ತರ ಹೇಳ್ತಾರೆ, ಕೇಳ್ಕೊಳ್ಳಿ ಸರ್. ಹೇಳಿ ಸರ್. ಮಹೇಶ್ ಅವರೇ, ಈಗ ನಮ್ಮ ಮೀನುಗಾರರ ಕ್ಷೇಮಾಭಿವೃದ್ಧಿಗೆ ಅಂತಂದೇಳಿ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ನಮ್ಮಲ್ಲಿ ರಾಜ್ಯ ವಲಯ ಯೋಜನೆ, ಜಿಲ್ಲಾ ವಲಯ ಯೋಜನೆ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಇದ್ದಾವೆ. ಸೊ ಇದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ, ಯಾರಾದರೂ ಕೆರೆ ಈಗ ರಾಜ್ಯ ವಲಯದಲ್ಲಿ ಕೆರೆಯನ್ನು ಪಡೆದಿದ್ದೇ ಆದಲ್ಲಿ ಅವರಿಗೆ ಉಚಿತವಾಗಿ ನಾವು ಮೀನು ಮರಿಗಳನ್ನು ಅಂದರೆ ಶೇಕಡ 50% ಸಹಾಯಧನದಲ್ಲಿ ಮೀನು ಮರಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಮತ್ತು ಸ್ವಂತ ಜಮೀನಿನಲ್ಲಿ ಕೊಳವನ್ನು ನಾವು ನಿರ್ಮಾಣ ಮಾಡಿದ್ದೇ ಆದಲ್ಲಿ ಅದಕ್ಕೆ ಸಹಾಯಧನ ಕೊಡ್ತಕ್ಕಂಥ ಯೋಜನೆ ಇದೆ. ನಂತರದಲ್ಲಿ ಅವರಿಗೆ ಮೀನು ಹಿಡುವಳಿಗೆ ಸಲಕರಣೆ ಸಹಾಯಧನ ಕೊಡ್ತಕ್ಕಂಥ ಯೋಜನೆ ಇದೆ. ಅದೆಲ್ಲ ಆದ ನಂತರದಲ್ಲಿ ಅವರಿಗೆ ಮತ್ಸ್ಯಾಶ್ರಯ ಯೋಜನೆ ಅಂತ ಇದೆ. ಅವರು ಯಾರು ಪಂಚಾಯತಿನಲ್ಲಿ ಮನೆಯನ್ನು ಪಡ್ಕೊಂಡಿರೋದಿಲ್ಲ, ಮೀನುಗಾರರಾಗಿರ್ತಾರೆ, ಅಂಥವ್ರಿಗೆ ನಾವು ಈ ಒಂದು ಮತ್ಸ್ಯಾಶ್ರಯ ಯೋಜನೆಯಡಿ ನಾವು ಮನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಹಾಗೆ ಮತ್ತು ಮೀನು ಮಾರ್ಕೆಟ್ ಅಂತಂದೇಳಿ ಹೇಳ್ತೀವಿ, ಮೀನು ಮಾರುಕಟ್ಟೆಗಳು. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೀನು ಸಾಗಾಣಿಕೆಯನ್ನು ಮಾಡಿ ನೀವು ಮಾರಾಟ ಮಾಡಲಿಕ್ಕೆ ದ್ವಿಚಕ್ರ ವಾಹನವನ್ನು ನಾವು ಸಹಾಯಧನ ರೂಪದಲ್ಲಿ ಕೊಡ್ತಕ್ಕಂಥ ಯೋಜನೆ ಇದೆ. ಹೀಗೆ ಹಲವಾರು ಯೋಜನೆಗಳು ನಮ್ಮ ಮೀನುಗಾರರ ಕ್ಷೇಮಾಭಿವೃದ್ಧಿಗೋಸ್ಕರವಾಗಿ ಇರ್ತಕ್ಕಂಥದ್ದು ಮಹೇಶ್ ಅವರೇ. ಓಕೆ ಸರ್, ಎರಡನೇ ಪ್ರಶ್ನೆ ಕೇಸಮೃತಿ ಸಾಹೇಬರಿಗೆ. ಸರ್, ನಾನು ಒಬ್ಬ ಬಾಡೂಟ ಪ್ರಿಯ, ಮೀನಿನ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀರಿ. ಮುಂದಿನ ಸಂಚಿಕೆಗಳಲ್ಲಿ ಸಾಧ್ಯ ಆದರೆ ಸೀಗಡಿ ಮತ್ತೆ ಕರಿಮೀನಿನ ಬಗ್ಗೆ ತಿಳಿಸಿಕೊಡುವಂತ ಅಧಿಕಾರಿಗಳನ್ನ ಕರೆಸ್ಕೊಡಿ ಸರ್. ಏನ್ ಬೇಕು ಮಾಹಿತಿ ತಮ್ಗೆ ಸೀಗಡಿ ಕರಿಮೀನಿನ ಬಗ್ಗೆ? ಸೀಗಡಿ ಕರಿಮೀನು ಅವೆಲ್ಲ ಇವತ್ತಿನ ಜನರೇಷನ್ ಮರಿತಾ ಇದೀವಿ. ಸೀಗಡಿ ಅಂದ್ರೆ ಏನು ಅಂದ್ರೆ ನಾವು ಗೂಗಲ್ ನಲ್ಲಿ ತೋರಿಸ್ಬೇಕು ಹಂಗಾಗಿದೆ. ಅಲ್ಲ, ಸೀಗಡಿ ಸಾಕಾಣಿಕೆ ಬಗ್ಗೆ ಕಾರ್ಯಕ್ರಮ ಬರುತ್ತೆ. ಸೀಗಡಿಲಿರುವಂತ ಪೌಷ್ಟಿಕಾಂಶಗಳು, ಕರ್ಮಿನ ಹೇಗಿರುತ್ತೆ, ಕರ್ಮಿನಲ್ಲಿ ಇರುವಂತ ಪೌಷ್ಟಿಕಾಂಶಗಳು, ಇದ್ರ ಬಗ್ಗೆ ಒಂದ್ ಸಂಚಿಕೆ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ಅನ್ನೋ ಒಂದು ಅಭಿಪ್ರಾಯ ಸರ್. ಆಗ್ಲಿ ಆಗ್ಲಿ. 3ನೇ ಪ್ರಶ್ನೆ, ಮೈಸೂರು ಆಕಾಶವಾಣಿಗೆ ಸರ್, ದಯಮಾಡಿ ಈ ಸಂಚಿಕೆ ಮುಗಿಯೋದ್ರೊಳಗಡೆ ಮೀನುಗಾರಿಕೆ ಸಚಿವರಾದಂತ ಮಾನ್ಯ ಮಂಕಾಳ್ ವೈದ್ಯರವರನ್ನ ಫೋನಿನ ಕಾರ್ಯಕ್ರಮ ಕೊಡಲಿಕ್ಕೆ ಸಾಧ್ಯ ಇದೆಯಾ ಅಂತ. ನಾವು ಇಲಾಖೆನವರಿಗೆ ಕೇಳಬೇಕು, ಮೀನುಗಾರಿಕಾ ಸಚಿವರನ್ನು ಕರೆಸಿ ಅಂತ ಅವ್ರೆ. ಹೌದು ಸರ್, ಖಂಡಿತ ಮಹೇಶ್ ಅವರೇ, ಸಚಿವರು ಬಂದಾಗ ಸಾಕಷ್ಟು ಸೌಲಭ್ಯಗಳನ್ನ ನಾವು ಇನ್ನೂ ಚೆನ್ನಾಗಿ ಕೇಳ್ಬೋದು. ಮಹೇಶ್ ಅವರೇ, ಈ ಒಂದು ಇದಕ್ಕೆ ಪೂರಕವಾಗಿ ನಾನು ಹೇಳೋದಾದ್ರೆ, ನಂಜನಗೂಡಿನಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ನಾವೊಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ವಿ. ಅಲ್ಲಿ 16 ಮೀನುಗಾರರ ಸಹಕಾರ ಸಂಘದವರು ನಮ್ಮ ಮಾನ್ಯ ಸಚಿವರಿಗೆ ಒಂದು ಮನವಿಯನ್ನು ಮಾಡಿಕೊಂಡ್ರು. ಏನು ಅಂತಂದರೆ, ಮತ್ಸ್ಯ ದರ್ಶಿನಿ ಅಂತಂದೇಳಿ ಈ ಒಂದು ಮತ್ಸ್ಯ ವಾಹಿನಿಯನ್ನು ಅಂದರೆ ಆಟೋನ ಆಟೋ ಕೊಡ್ತಕ್ಕಂಥದ್ದು ಅದು ಬೆಂಗಳೂರಲ್ಲಿ ಇತ್ತು. ಅದು ನಮಗೆ ಗ್ರಾಮೀಣ ಭಾಗಕ್ಕೂ ಕೂಡ ಬೇಕು ಅಂತ ಅವರು ಮನವಿಯನ್ನು ಕೊಟ್ಟಿದ ತಕ್ಷಣ ಮಾನ್ಯ ಸಚಿವರು ಸ್ಪಂದಿಸಿ ಎಲ್ಲ ಕಡೆಗಳಿಗೂ ಜಿಲ್ಲಾ ಮಟ್ಟಕ್ಕೂ ಕೂಡ ಆಟೋ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಹಾಗೆ ಇದನ್ನು ಕೂಡ ನಾವು ಮಾನ್ಯ ಸಚಿವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ, ಅದನ್ನು ಮಾಡಿಕೊಂಡು ಬರೋದು ಇದನ್ನು ಕನ್ಫರ್ಮ್ ಮಾಡ್ತೀವಿ. ಯಾಕಂದ್ರೆ ಒಬ್ಬರು ಸಚಿವರನ್ನ ನಾವು ಆಕಾಶವಾಣಿಯಲ್ಲಿ ಮಾತಾಡ್ತೀವಿ ಅಂದರೆ ಅದರಂತ ಖುಷಿ ಇನ್ನೊಂದಿಲ್ಲ ಸರ್. ಅವರು ಪ್ರಯತ್ನ ಕೊಡ್ತಾರೋ ಬಿಡ್ತಾರೋ ಅವರು ಕರೆದು. ಖಂಡಿತ ಮಹೇಶ್, ಥ್ಯಾಂಕ್ ಯು ಸರ್. ಆಗಲಿ ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ಸರ್, ನಾನು ಗುಂಡಪೇಟೆಯಿಂದ ಕೃಷ್ಣ ಅಂತ. ಹೇಳಿ ಕೃಷ್ಣ. ಸರ್, ಇದು ಕೋಲ್ಡ್ ಅಲರ್ಜಿ ಇರೋರು ಅಂತ ಹೇಳ್ತಾರೆ, ಅದಕ್ಕೆ ವೈಜ್ಞಾನಿಕ ಕಾರಣ ಏನು? ಇನ್ನೊಮ್ಮೆ ಕೇಳಿ ಪ್ರಶ್ನೆ. ಕೋಲ್ಡ್ ಅಲರ್ಜಿ ಇರ್ತದೆ ಕೆಲವರಿಗೆ, ಅಂತವ್ರು ಮೀನನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ವೈಜ್ಞಾನಿಕ ಕಾರಣ ಏನನ್ನು ಗೊತ್ತಾಗ್ಲಿಲ್ಲ. ಕೃಷ್ಣ ಅವರ, ಇದು ತಾವು ಕೇಳ್ತಾ ಇರ್ತಕ್ಕಂಥದ್ದು ಕೋಲ್ಡು ಅಥವಾ ಅಲರ್ಜಿ ಇದ್ರೆ ಮೀನು ತಿನ್ನಬಾರ್ದು ಅಂತಕ್ಕಂಥದ್ದು, ಬಹುಶಃ ಮೀನು ತಿಂದರೆ ಎಕ್ಸಸ್ ಆಫ್ ಈಟ್ ಆಗ್ತತಿ ಅಂತಂದು ಒಂದು ವಾಡಿಕೆ ಇದೆ. ಆದರೆ ಕೋಲ್ಡ್ ಇರ್ತಕ್ಕಂಥವ್ರು ತಿನ್ನಬಾರ್ದು ಅಂತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾದಂಥ ವೈಜ್ಞಾನಿಕವಾದಂಥ ಕಾರಣ ಇಲ್ಲ. ಬಹುಶಃ ಏನಾರು ಅಲರ್ಜಿ ಇದ್ರೆ, ಮತ್ತೆ ಏನಾದರೂ ಅವರಿಗೆ ಸ್ವಲ್ಪ ಏನಾದರೂ ಅನಾರೋಗ್ಯ ಜಾಸ್ತಿ ಇದ್ದರೆ ಆ ಎಣ್ಣೆ ಪದಾರ್ಥವನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ, ವಿನಃ ಮೀನ್ ತಿನ್ನದೇನು ಅಂತ ಅಪಾಯಕಾರಿ ಏನಲ್ಲ. ಸರ್, ಕೆಲವರು ಬಾಡಿ ಯಾವ ತರ ಅವ್ರು ಅದ್ರ ಪ್ರತಿಕ್ರಿಯೆ ಕೊಡುತ್ತೆ ಆ ಫುಡ್ಗೆ, ಆ ಪ್ರಕಾರ ಡಾಕ್ಟರ್ ತೋರಿಸಿದಾಗ ಅವ್ರಿಗೆ ಆಗುವಂಥ ಪದಾರ್ಥನ ತಿನ್ನಿ ಅಂತ ಸಜೆಸ್ಟ್ ಮಾಡಿರ್ತಾರೆ ಸರ್. ಬಹುಶಃ ಅವ್ರಿಗೆ ಡಾಕ್ಟ್ರು ತಿಳಿಸಿರ್ಬೋದು ನಿಮ್ಗೆ ಅಲರ್ಜಿ. ಹೇಳಿ ಹೇಳಿ ಸರ್. ಇದು ಹಾಸ್ಪಿಟಲಲ್ಲಿ ಕೋಲ್ಡ್ ಅಲರ್ಜಿ ಇರೋರಿಗೆ ಅದನ್ನ ತಿನ್ಲೇಬೇಡ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಇದು ಅದು ಈಟ್ ಅಂತ ಹೇಳ್ತೀವಿ, ಎಕ್ಸಸ್ ಆಫ್ ಈಟು ಅಂತ ಹೇಳ್ತೀರಿ, ಬಟ್ ಕೋಲ್ಡ್ ಎಕ್ಸಸ್ ಈಟು ಒಳ್ಳೇದಲ್ವಾ ಸರ್? ಅದು ಏನಕ್ಕೆ ತಿನ್ನಬಾರ್ದು ಅಂತ ಹೇಳ್ತಾರೆ, ಅರ್ಥ ಆಗ್ತಿಲ್ಲ ನನಗೆ. ಅಲ್ಲ, ಇದು ನೀವು ವೈದ್ಯರನ್ನೇ ಕೇಳಬೇಕಾದ ಪ್ರಶ್ನೆ. ಇಲಾಖೆನವ್ರು ಕೇಳಿದ್ರೆ ಅವರೇನು ಹೇಳ್ತಾರೆ, ಅವ್ರು ಮೀನು ಸಾಕಿ ಚೆನ್ನಾಗಿ ತಿನ್ನಿ ಅಂತಲೇ ಹೇಳೋದು ಇಲಾಖೆನವರು. ವೈದ್ಯರನ್ನ ಕೇಳಿಬಿಟ್ಟು ಬಗೆಹರಿಸ್ಕೊಳ್ಳಿಯಪ್ಪ ನಿಮ್ಮ ಸಮಸ್ಯೆನ ಕೃಷ್ಣ ಅವರು. ಇನ್ನು ಸಾಕಾಣಿಕೆ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ದಯಮಾಡಿ ಕೇಳಿ ಇಲಾಖೆ ಸೌಲಭ್ಯಗಳು ಸಾಕಾಣಿಕೆ ಬಗ್ಗೆ. ಇಲ್ಲ ಇಲ್ಲ ಇಲ್ಲ ಬಿಡಿ ಸರ್, ಅಲ್ಲೇ ನನಗೆ ಅರ್ಥ ಆಗ್ಲಿಲ್ಲ ಅದು, ಅದಕ್ಕೆ ನಿಮ್ಮನ್ನು ಪರಿಪ್ರಶ್ನೆ ಕೇಳಿದೆ ಸರ್ ಅಷ್ಟೇ. ಅಲ್ಲ, ಅದು ವೈದ್ಯರು ಯಾವ್ಯಾವ ಉದ್ದೇಶಗಳಿಗೆ ಹೇಳಿರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಅವರು ಅವರ ಈಗ ಶಿವರಂಜನ್ ಅವ್ರು ಹೇಳಿದಾಗೆ ಅವರ ದೇಹ ಪ್ರಕೃತಿ ಮೇಲೂ ಹೋಗುತ್ತೆ. ಕೆಲವರಿಗೆ ಮೀನು ತಿಂದ್ರೆ ಅಲರ್ಜಿ ಆಗ್ಬೋದು, ಅಂಥವ್ರಿಗೆ ಬೇಡ ಅಂತ ಹೇಳಿರ್ಬೋದು. ವೈದ್ಯರ ಜೊತೆನೆ ತಾವು ಬಗೆಹರಿಸ್ಕೊಳ್ಳಿ ಸಮಸ್ಯೆನ. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಮಾತಾಡಿ. ನಮಸ್ತೆ. ಹಲೋ. ಹಾ, ನಮಸ್ಕಾರ ಸರ್, ಮಾತಾಡಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ನಾಗರಾಜ್ ಅಂತ ಹೇಳಿ. ಹಾ, ಎಲ್ಲಿಂದ? ಮೈಸೂರಿಂದ. ಹಾ, ಹೇಳಿ ನಾಗರಾಜ್. ಸರ್, ಈಗ ಪ್ರಶ್ನೆ ಇದೆ ನಂದು. ಹಾ ಸರ್, ಈಗ ಇದು ಮೀನು ಸಾಕಾಣಿಕೆ ಒಂದು ಇಂಡೋರ್ ಆರ್ ಎ ಎಸ್ ಸಿಸ್ಟಮ್ ನಲ್ಲಿ ಮಾಡಬಹುದಾ? ಇಂಡೋರ್ ಆರ್ ಎ ಎಸ್ ಸಿಸ್ಟಮ್ ನಲ್ಲಿ ಮಾಡಕ್ ಆಗತ್ತಾ ಇಂಡೋರ್ ಪ್ಲಾಂಟ್ ನಲ್ಲಿ? ಏನ್ ಇನ್ನೊಂದ್ಸರಿ ಕೇಳಿ. ಇಂಡೋರ್ ಇಂಡೋರ್ ಆರ್ ಎ ಎಸ್ ಸಿಸ್ಟಮ್ ನಲ್ಲಿ ನಾವು ಮೀನು ಸಾಕಾಣಿಕೆ ಮಾಡಬಹುದಾ? ಸರ್ ರೀಸರ್ಕ್ಯುಲೇಟ್. ನಮಸ್ತೆ ಸರ್, ನಮ್ಮ ಇಲಾಖೆಯಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಮೀಡಿಯಂ ಆರ್ ಎ ಎಸ್, ಲಾರ್ಜ್ ಆರ್ ಎ ಎಸ್, ಸ್ಮಾಲ್ ಆರ್ ಎ ಎಸ್ ಅಂತ ಡಿಫ್ರೆಂಟ್ ಸ್ಕೀಮ್ಸ್ಗಳಿದೆ ಸರ್. ಅಲ್ಲಿ ಇಂಡೋರ್ ಸಿಸ್ಟಮಲ್ಲಿ ಆ ಸ್ಕೀಮ್ ಮುಖಾಂತರ ಮಾಡ್ಕೊಬೋದು ಸರ್ ನೀವು. ಸರ್, ನಾನು ಬಂದು ಸ್ಕೀಮ್ ನನಗೆ ಅವಶ್ಯಕತೆ ಇಲ್ಲ, ಟೆರೆಸ್ ಗಾರ್ಡ್ನಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದು ಅಲ್ಲಾಗಲ್ಲ, ಅಲ್ಲಾಗಲ್ಲ ಸರ್, ಟೆರೆಸ್ ಮೇಲೆಲ್ಲ ಮಾಡೋಕ್ಕಾಗಲ್ಲ ಸರ್. ಏನು ಭೂಮಿ ಮೇಲ್ಗಡೆ ಇಟ್ಕೊಂಡು ರೀಸರ್ಕ್ಯುಲೇಟ್ರಿ ಏನೋ ಪೈಪ್ ಲೈನ್ ಮತ್ತೆ ಕನೆಕ್ಷನ್ಸ್ ಎಲ್ಲ ಕೊಡ್ಬೇಕಿರುತ್ತೆ. ಸೊ ಅದನ್ನ ನೀವು ಕೆಳಗಡೆನೆ ಮಾಡ್ಬೇಕು ಸರ್. ಓಕೆ. ಇನ್ನೊಂದು ಪ್ರಶ್ನೆ ಸರ್, ಇದು ಮೀನು ಮರಿಗಳಿಗೆ ನಾವೀಗ ಇವತ್ತೊಂದು 2000 ಮೀನು ಮರಿಗಳನ್ನ ತಗೊಂಡ್ಬಂದಿದ್ದೀವಿ ಸರ್, ಅದಕ್ಕೆ ರೋಗಗಳೇನಾದ್ರು ಬರೋ ಚಾನ್ಸಸ್, ಅದಕ್ಕೆ ಫುಡ್ ಯಾವ ತರ ಕೊಡ್ಬೇಕು ಅಂತ ಅದೊಂದು ಪ್ರಶ್ನೆ ಸರ್. ಹಾ, ಈಗ ನಾಗರಾಜ್ ಅವರು ಈಗ 2000 ಮೀನು ಮರಿಗಳನ್ನ ತಂದು ಬಿಟ್ಟಿದ್ದೀನಿ ಅಂತ ತಾವು ಹೇಳಿದ್ರಿ. ಸೊ ಮುಖ್ಯವಾಗಿ ಈಗ ನೀವು ತಂದು ಬಿಟ್ಟಿದಂಥ ಮೀನು ಮರಿಗಳಿಗೆ ನಾವು ಪೂರಕವಾಗಿ ಆಹಾರವನ್ನು ಕೊಡಬೇಕಾಗ್ತದೆ. ಕಡಲೆಕಾಯಿ ಹಿಂಡಿಯನ್ನು ಪುಡಿ ಮಾಡಿ, ಪೌಡರ್ ಮಾಡಿ, ಮತ್ತು ಭತ್ತದ ಒಟ್ಟನ್ನು ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ನೀರಿನಲ್ಲಿ ತೇಲಿ ಬಿಡಬೇಕು. ಅದು ಗಾಳಿನಲ್ಲಿ, ಗಾಳಿ ಯಾವ ಕಡೆ ದಿಕ್ಕಿಗೆ ಬೀಸ್ತದೆ ಎದುರು ದಿಕ್ಕಿನಲ್ಲಿ ನಾವು ಅದನ್ನು ಹಾಕಿದಾಗ ಅದು ಕೊಳದ ಸುತ್ತ ಎಲ್ಲ ಸ್ಪ್ರೆಡ್ ಆಗ್ತದೆ, ಅದನ್ನು ಮೀನುಗಳು ಆಹಾರವಾಗಿ ತಿಂತದೆ. ನೀವು ಇನ್ನೊಂದು ಕೇಳಿದರೆ ರೋಗ ಅಂತಂದೇಳಿ, ನಾವು ಸರಿಯಾದ ರೀತಿಯಲ್ಲಿ ಈ ಒಂದು ನೀರಿನ ಗುಣಮಟ್ಟವನ್ನು ಕಾಪಾಡಿದ್ದೇ ಆದಲ್ಲಿ ಯಾವುದೇ ರೀತಿಯಾದಂಥ ರೋಗ ಬರುವುದಿಲ್ಲ. ಹೌದು, ನೀರಿನ ಪಿ ಎಚ್ 7-7.5 ನೀವು ಮೇಂಟೈನ್ ಮಾಡಬೇಕು. ಅಪ್ ಟು 9 ಏನು ತೊಂದರೆ ಇಲ್ಲ, 9.5 ನಂತರ ಮೇಲೆ ಆದರೆ ಆಗ ಸ್ವಲ್ಪ ಮೀನುಗಳ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ. 7 ಅಥವಾ 6 ತೊಂದರೆ ಇಲ್ಲ, 6 ಕೆಳಗಕ್ಕೆ ಬಂದರೆ ಆಗ ಸ್ವಲ್ಪ ಮೀನಿನ ಒಂದು ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ. ಅಮೋನಿಯಾ ಟೆಸ್ಟ್ ಏನಾದ್ರು ಮಾಡ್ಕೋಬೇಕು ಅವಾಗ ವಾಟರ್ನಲ್ಲಿ? ಇಲ್ಲ, ನಾವು ಪಿ ಎಚ್ ಒಂದು ಮೇಂಟೈನ್ ಮಾಡ್ಕೊಂಡ್ರೆ ಸಾಕಾಗ್ತದೆ. ಮತ್ತೆ ಆಮೇಲೆ ಪ್ಲಾಂಕ್ಟನ್ ಮುಖ್ಯವಾಗಿ ನೀರು ತಳಿ ಒಂದು ತಿಳಿ ಹಸಿರು ಬಣ್ಣದಲ್ಲಿ ಇರೋ ಥರ ನೀವು ನೋಡ್ಕೊಂಡ್ರೆ ಸಾಕು. ಓಕೆ ಸರ್, ಒಂದು ಸಂಸ್ಥೆ ಇದೆ ODP ಸಂಸ್ಥೆ, ಬನ್ನಿಮಂಟಪ ಹೈವೇನಲ್ಲಿ, ಒಂದು ಬಾರಿ ನೀವು ಸಾಯಿಲ್ ಮತ್ತು ನೀರನ್ನು ಒಂದು ಬಾರಿ ಪರಿಶೀಲನೆ ಕೊಟ್ಟರೆ ಒಂದು ವಾರದ ಡ್ಯೂರೇಷನಲ್ಲಿ ಅವರು ನಿಮ್ಮದು ಏನು ಪ್ಯಾರಾಮೀಟರ್ಸ್ ಇದೆ, ಪಿ ಎಚ್, ಅಮೋನಿಯಾ ಕಂಟೆಂಟು, ಆರ್ಗ್ಯಾನಿಕ್ ಕಾರ್ಬನ್ನು, ಪ್ರತಿಯೊಂದು ಗೊತ್ತಾಗುತ್ತೆ ಸರ್. ಸೊ ದಟ್ ನೀವು ನೆಕ್ಸ್ಟು ಏನು ಸ್ಟೆಪ್ ತಗೋಬೋದು ಅಂತ ನಿಮಗೆ ಒಂದು ಸರ್. ಮುಖ್ಯವಾಗಿ ನಾನು ಮಡ್ ಕ್ರಾಪ್ದು ಟ್ರೈನಿಂಗ್ ಮಾಡ್ಕೊ ಬಂದೆ ಬ್ಯಾಂಗ್ಳೂರು ಕೇರಳನಲ್ಲಿ, ಅದು RSHM ನಲ್ಲಿ ಮಾಡ್ತಾ ಇದ್ದಾರೆ. ಅದು ಈ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸರ್, ಆ ಥರ ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ ಸರ್ ಮಡ್ ಕ್ರಾಪ್ದು. ಓಕೆ, ಹಾಗಾದ್ರೆ ನಾನೇ ಮೊದಲನೇ ಸಾರಿ ಮಾಡ್ತಾ ಇರೋದು. ಹಾಗಾದ್ರೆ ಮಾಡಿ ಸರ್, ನೀವೇ ಮೊದಲಿಗರಾಗಿ. ಓಕೆ ಸರ್, ಓಕೆ, ಎಲ್ಲ ಆಗಿದೆ, ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರ್. ಟ್ರೈನಿಂಗು ಮಾಡ್ಕೊ ಬಂದಿದ್ದೀವಿ ಆರ್ಎ ಸಿಸ್ಟಮ್ನಲ್ಲಿ. ಸ್ಟಾರ್ಟ್ ಮಾಡ್ಬೋದು ಸರ್, ತಾಲೂಕು ಕಚೇರಿನ ಸಂಪರ್ಕ ಮಾಡಿ ಈ ಯೋಜನೆಗೆ. ನೀವು ಮೈಸೂರಿನವರೇ ಅಲ್ವಾ? ಹೌದು ಸರ್, ಮೈಸೂರ. ಮಂಜುನಾಥ್ ಸರ್ ಮೈಸೂರಲ್ಲೇ ಇರ್ತಾರೆ, ಭೇಟಿ ಮಾಡಿಬಿಡಿ ನೇರವಾಗಿ. ಖಂಡಿತ, ಈ ಕಾರ್ಯಕ್ರಮದ ಕೊನೆಯಲ್ಲ ಅವ್ರ ಫೋನ್ ನಂಬರ್ ಕೊಡಿಸ್ತೀವಿ, ದಯಮಾಡಿ ನೇರವಾಗಿ ಭೇಟಿ ಮಾಡಿ. ನೀವೇನಾದ್ರು ಶುರು ಮಾಡಿದ್ರೆ ಆಕಾಶವಾಣಿಯಲ್ಲಿ ನಿಮ್ಮ ಸಂದರ್ಶನ ಮಾಡಿ ಪ್ರಸಾರ ಮಾಡುವ. ಖಂಡಿತ ಸರ್, ಖಂಡಿತ. ಆಗ್ಲಿ ನಾಗರಾಜ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಮಾತಾಡಿ ಸರ್. ಸರ್ ನಮಸ್ತೆ, ಕೇಶವಮೂರ್ತಿ ಸರ್ ನಮಸ್ತೆ. ಯಾರು, ಎಲ್ಲಿಂದ? ಸರ್ ತುಳಸಿದಾಸ್, ಹುಣಸೂರು ತಾಲೂಕು ಹೆಮ್ಗೆ ಕಾಲೋನಿಯಿಂದ. ಹೆಮ್ಗೆಯಿಂದ ಸರ್ ಹೇಳಿ. ತುಳಸಿದಾಸ್ ಸರ್, ಇದು ನಮ್ದು ಬಾವಿ ಇದೆ, 10 ಲಕ್ಷ ಬಾವಿ ಯೋಜನೆ ಅಡಿಲಿ ಒಂದ್ 30 ಅಗಲ, ಒಂದ್ 25-28 ಆಳ ತೆಗ್ದಿದ್ದು. ಅದ್ರಲ್ಲಿ ಸ್ವಲ್ಪ ಉಪ್ಪು ನೀರು ಬರುತ್ತೆ, ಅದ್ರಲ್ಲಿ ಸಾಕ್ಬೋದ ಮೀನನ? ತುಳಸಿದಾಸ್ ಅವ್ರೆ, ಈಗ ತಾವು ಏನು ಬಾವಿಯನ್ನ ತೊಡಿದಿರಿ, ಅಲ್ಲಿಗೆ ನಾವು ಒಂದು ಗಿಫ್ಟ್ ತಿಲಾಪಿಯಾ ಅಂತಂದೇಳಿ ಒಂದು ಹೊಸ ಯೋಜನೆಯಡಿ 250 ಮೀನು ಮರಿಗಳನ್ನು ಉಚಿತವಾಗಿ ನಾವು ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ಮಾಡಿದ್ದೀವಿ. ತಿಲಾಪಿಯಾ ಅಂತಂದೇಳಿ, ತಿಲಾಪಿಯಾ ಮೀನು ಮರಿಗಳನ್ನು ನಾವು ಉಚಿತವಾಗಿ ಕೊಡ್ತೇವೆ. ತಾವು ನಮ್ಮ ಒಂದು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಒಂದು ಅರ್ಜಿಯನ್ನು ಕೊಟ್ಟರೆ ನಾವು ನಿಮಗೆ ಉಚಿತವಾಗಿ 250 ಮೀನು ಮರಿಗಳನ್ನು ನಾವು ಪೂರೈಕೆ ಮಾಡಿಕೊಡ್ತೇವೆ. ಉಪ್ಪು ನೀರು ಅದು ಏನು ಆಗಲ್ವಾ? ಅಲ್ಲ, ಈಗ ತಾವು ಏನು ಮಾಡಿ ಅಂತಂದರೆ ಅದು ಪಿ ಎಚ್ ಮತ್ತು ಆ ಒಂದು ಇದನ್ನು, ಆ ನೀರಿನ ಒಂದು ಗುಣಮಟ್ಟವನ್ನು ಬೇಕಾದರೆ OPD ಸಂಸ್ಥೆ ಅಂತ, ODP ಅಂತ ಒಂದು ಸಂಸ್ಥೆ ಇದೆ ಮೈಸೂರಿನ ಬನ್ನಿ ಮಂಟಪದ ಹತ್ರ, ನೀವು ಅದನ್ನು ಚೆಕ್ ಮಾಡಿಸಿದರೆ ಪ್ರತಿಯೊಂದು ಅದರೊಳಗೆ ಎಷ್ಟಿದೆ, ಖನಿಜಾಂಶ ಏನಿದೆ ಮತ್ತು ಎಲ್ಲ ಗೊತ್ತಾಗ್ತದೆ. ಅದ್ರ ನಂತರ ನಾವು ಸಜೆಸ್ಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ, ಅದೇ ಬಾವಿ ನೀರಿಗೆ ಉಪ್ಪು ನೀರಿಗೆನೆ ಏನ್ ಮಾಡಿದ್ದೆ ಅಂದ್ರೆ, ಇಲ್ಲಿ ಕುಚ್ಚು ಮೀನು ಹಿಡಿದಿದ್ರು, ಅದು ಸಣ್ಣ ಮರಗಳು ತಗೊಂಡ ಬಿಟ್ಟಿದ್ದು. ಅವು ಸಾಕಷ್ಟು ಒಂದೊಂದು ತೊಡೆಗಾತ್ರನೇ ಜಾಸ್ತಿ ಬಂದ್ಬಿಟ್ಟಿದ್ದ ಮೀನು, ದಪ್ಪ ಆಗ್ಬಿಟ್ಟಿದ ಕುಚ್ಚು ಮೀನು. ಇತರ ಮೀನ್ ಬಿಟ್ಟು ನೋಡಿಲ್ಲ, ಕುಚ್ಚು ಮೀನು ಮಾತ್ರ ಚೆನ್ನಾಗಿ ದಪ್ಪ ಆಗಿದೆ ಮಾತ್ರ. ಈಗ ಅದೇ ಜಾತಿ ಅಂದ್ರೆ ನೀವೇನು ಹೇಳ್ತಾ ಇದ್ದೀರಿ, ಅದೇ ತರ ಜಿಲೇಬಿ ಅಂತ ನೀವು ಕೇಳಿದಿರಲ್ಲ, ನಾನು ಹೇಳ್ತಾ ಇರೋದು ಅದೇ ಜಿಲೇಬಿನ ಬಿಡ್ಬೋದು. ಅದು ಬಹುಶಃ ತಡೀತದೆ, ನೀವು ಅದನ್ನ ಒಂದು ನೀರಿನ ಸ್ಯಾಂಪಲ್ನ ಟೆಸ್ಟ್ ಮಾಡಿಸಿ ನಂತರದಲ್ಲಿ ಬೇಕಾದ್ರೆ ನಾವು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಸರ್ ಅದು ಎಲ್ಲಿ ಸಿಗುತ್ತೆ, ಎಲ್ಲಿ ಮಾಡಿಸೋದು ಅದನ್ನ? ಬನ್ನಿ ಮಂಟಪದಲ್ಲ? ಬನ್ನಿ ಮಂಟಪದ ಹತ್ರ ODP ಸಂಸ್ಥೆ ಅಂತ ಇದೆ. ಅದಕ್ಕೇನು ಏನಾದ್ರು ಶುಲ್ಕ ಏನಾದ್ರು ಕಟ್ಟಿಸ್ಕೊಳ್ತಾರ? ಅದು ಸಾಮಾನ್ಯವಾಗಿ ಏನು ದರ ಇದೆ ಅದನ್ನ ಇಲಾಖೆ ಅವರು ನಿಗದಿಪಡಿಸಿರ್ತಾರೆ, ಅದನ್ನ ಒಂದು ಕಟ್ಟಬೇಕಾಗ್ತದೆ. ನಾವು 250 ಮರಿಗಳನ್ನ ಉಚಿತವಾಗಿ ಕೊಡ್ತೇವೆ, ಅದ್ರ ಮೇಲೆ ನೀವು ಬೇಕಾದ್ರೆ ಹಣ ಪಾವತಿ ಮಾಡಿ ಕೂಡ ನೀವು ತಗೊಳ್ಬಹುದು. ಎಷ್ಟು ಬಿಡ್ಬೋದು ಸರ್? ಒಂದು ಚದರ ಮೀಟರ್ಗೆ ಒಂದು ಮೀನು ಮರಿ. ಒಂದು ಚದರ ಮೀಟರ್ಗೆ? ಒಂದು ಚದರ ಮೀಟರ್ಗೆ ಒಂದು ಮೀನು ಮರಿ. ಒಂದು ಮೀನು ಮರಿ ಅಂದ್ರೆ ಇದು 30 ಅಗಲ, 28 ಆಳ ಅಂದ್ರೆ ನಿಧಾನಕ್ಕೆ ಲೆಕ್ಕ ಹಾಕಿ. ಸಾವಿರ ಮೀನು ಬಿಡ್ಬೋದಾ? ಹಾ, ನೀವು ಅದನ್ನ ಇದು ಮಾಡಿಕೊಂಡು ಲೆಕ್ಕ ಹಾಕಿ ಬಿಡಬಹುದಾಗ್ತದೆ. ಫಸ್ಟ್ ನೀವು ಒಂದು ಈ ನೀರಿನ ಒಂದು ಇದನ್ನ ಸಾಂದ್ರತೆಯನ್ನ ಮತ್ತೆ ಆಮೇಲೆ ಇದನ್ನ ಗುಣಮಟ್ಟವನ್ನ ಒಂದು ಪರಿಶೀಲನೆ ಮಾಡ್ಕೊಳ್ಳೋಣ. ಸರಿ ಸರ್, ಸರಿ ಸರ್, ಒಳ್ಳೇದು ತುಳಸಿದಾಸ್ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ಸರ್, ನಮಸ್ತೆ. ಯಾರು, ಎಲ್ಲಿಂದ? ಬಿಳ್ಕೆರೆಯಿಂದ ಚಿನ್ನಣ್ಣ ಸರ್. ಹಾ ಹೇಳಿ ಚಿನ್ನಣ್ಣ ಅವ್ರೆ. ಸರ್, ಒಳ್ಳೆ ಕಡೆ ಮೀನ್ ಬೇಕಾ ಸಾಕಿದ್ದಕ್ಕೆ ಸರ್, ಅದಕ್ಕೆ ಕೇಳ್ದೆ ಸರ್, ಫೋನ್ ಮಾಡಿದೆ. ತಿನ್ನಕ್ಕ ಸಾಕಕ್ಕ? ಸಾಕೋದಕ್ಕೆ ಸರ್. ಒಳ್ಳೆ ತಳಿ ಮೀನ್ ಅಂತ ಬೇಗ ಹೇಳಿ ಸರ್. ಚಿನ್ನಣ್ಣ ಅವ್ರೆ, ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಕಟ್ಲಾ, ರೋಹು, ಮೃಗಾಲ್, ಸಾಮಾನ್ಯ ಗೆಂಡೆ, ಹುಲ್ಲುಗೆಂಡೆ. ಈಗ ಒಳ್ಳೆಯ ಸೀಸನ್ ಇದೆ. ಈ ಸಂದರ್ಭದಲ್ಲೇ ನೀವು ಈ ತಳಿಗಳನ್ನು ಬಿತ್ತನೆಯನ್ನು ಮಾಡಬೇಕು. ಸೊ ಈಗ ಕಬಿನಿ ಮೀನುಮರಿ ಉತ್ಪಾದನಾ ಕೇಂದ್ರದಲ್ಲಿ ಮತ್ತು ನುಗು ಮೀನುಮರಿ ಉತ್ಪಾದನಾ ಕೇಂದ್ರದಲ್ಲಿ ಈಗ ಮೀನುಮರಿಗಳು ಲಭ್ಯವಿದ್ದಾವೆ. ತಾವು ಇಂಡೆಂಟನ್ನು, ಈಗ ನಾವು ಕೊನೆಯಲ್ಲಿ ಫೋನ್ ನಂಬರನ್ನು ಕೊಡ್ತೀವಿ, ತಾವು ಫೋನ್ ಮಾಡಿ ತಗೊಳ್ಬೋದಾಗ್ತದೆ ಚಿನ್ನಣ್ಣವ್ರೆ. ಆಯ್ತು, ನಮಸ್ತೆ. ಒಳ್ಳೆಯದು ಚಿನ್ನಣ್ಣವ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ. ಯಾರು, ಎಲ್ಲಿಂದ? ನಾನು ಶ್ರೀನಾಥ್ ಬನ್ನೂರು ಹೋಗಲಿ ಕೊಡಗಳ್ಳಿ ಗ್ರಾಮದಿಂದ ಅಂಗಡಿ ಬಾಬು ಅಂತ ಹೇಳಿ ಮಾತಾಡ್ತಾ ಇರೋದು. ಏನು, ಏನು ಹೆಸರೇನು ಹೇಳಿದ್ರಿ? ಅಂಗಡಿ ಬಾಬು. ಓಕೆ ಓಕೆ, ಹೇಳಿ ಅಂಗಡಿ ಬಾಬು ಅವ್ರೆ. ಈಗ ನಮ್ದು ಪ್ರಶ್ನೆ ಏನಂತಂದ್ರೆ, ನಿಮ್ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ದಯಮಾಡಿ. ಅಂಗಡಿ ಒಳಗಡೆ ರೇಡಿಯೋ ಇಟ್ಕೊಂಡಿದ್ದೀರಾ? ವಾಲ್ಯೂಮ್ ಕಡಿಮೆ ಮಾಡಿ, ಇಲ್ಲ ಆಫೇ ಮಾಡ್ಬಿಡಿ ರೇಡಿಯೋನ. ಈಗ ವಿಚಾರ ಏನಂದ್ರೆ, ಈಗ ನಮ್ಮೂರ್ನಲ್ಲಿ ಕೆರೆ ಇದೆ. ಈಗ ನಮ್ಮೂರ್ ಕೆರೆಯಲ್ಲಿ ನಾವು ಮೀನ್ಗಳನ್ನ ಗ್ರಾಮಸ್ಥರು ನಾವು ಯಾರಾದ್ರೂ ಬಿಡೋದಕ್ಕೆ ಅವಕಾಶ ಉಂಟಾ? ಅದ್ ಎಲ್ಲಿಂದ ತಗೋದಕ್ ನಾವು ಅರ್ಜಿ ಯಾರ್ಗ ಹಾಕ್ಬೇಕು? ಏನು ನಮ್ಗೆ ಮಾಹಿತಿ ಈಗ ಗ್ರಾಮ ಪಂಚಾಯತಿ ಕಡೆಯಿಂದ ಏನಾದ್ರು ಸಿಗುತ್ತಾ, ಇಲ್ಲ ಮೀನು ಮಹಾಮಂಡಳಿಯಿಂದ ಏನಾರ ಈ ಗ್ರಾಮ ಸಭೆ ಅಂತೇಳಿ ನಡೆಸ್ತಾರೆ, ಅದಕ್ಕೆ ಯಾರನ್ನಾರ ಒಬ್ಬರು ಇಲಾಖೆ ಅಧಿಕಾರಿಯಿಂದ ಏನಾರ ಕಳಿಸಿ ಏನಾರ ವ್ಯವಸ್ಥೆ ಮಾಡ್ಕೊಡ್ತಾರ? ಒಂದ್ ಪ್ರಶ್ನೆ. ಯಾವ ಗ್ರಾಮ ನಿಮ್ದು? ನಮ್ದು ಕೊಡಗಳ್ಳಿ ಗ್ರಾಮ ಅಂತೇಳಿ, ಬನ್ನೂರು ಹೋಬಳಿ, ಶ್ರೀನರಸೀಪುರ ತಾಲೂಕು. ಓಹೋ, ಕೊಡಗಳ್ಳಿ. ಹೌದು ಸರ್. ಸರಿ ಹೇಳಿ ಸರ್. ಅಂಗಡಿ ಬಾಬು ಅವರೇ, ಈಗ ತಾವು ಕೇಳಿರ್ತಕ್ಕಂಥದ್ದು ಪ್ರಶ್ನೆ, ಈಗ ನಮ್ಮಲ್ಲಿ ಎರಡು ವಿಧವಾದಂಥ ಕೆರೆಗಳಿದ್ದಾವೆ. ಒಂದು ಇಲಾಖೆ ಕೆರೆ, ಮತ್ತು ಇನ್ನೂ ಒಂದು ಗ್ರಾಮ ಪಂಚಾಯತಿ ಕೆರೆ. ಇಲಾಖೆ ಕೆರೆಗಳಾದರೆ ನಮ್ಮ ವ್ಯಾಪ್ತಿಗೆ ಬರ್ತದೆ, ಮೀನುಗಾರಿಕೆ ಇಲಾಖೆ ವ್ಯಾಪ್ತಿಗೆ. ಅಂದರೆ 40 ಹೆಕ್ಟೇರು ಅಚ್ಚುಕಟ್ಟು ಪ್ರದೇಶಕ್ಕಿಂತ ಜಾಸ್ತಿ ಇರತಕ್ಕಂಥ ಕೆರೆಗಳು ಇಲಾಖೆ ಕೆರೆ ಆಗ್ತವೆ. ಇವ್ರದ್ದು ಎಷ್ಟು ಹೆಕ್ಟೇರ್ ಇದೆ ನಿಮ್ಮ ಕೆರೆ? 52 ಎಕರೆ 10 ಗುಂಟೆ ಐತೆ ಸರ್ ನಮ್ಮೂರ್ ಕೆರೆ. ಯಾವುದು ಇದು ಅಂಗಡಿ ಬಾಬು ಅವರೇ ಕೆರೆ ಹೆಸರು? ಕುಡಗಳ್ಳಿ ಕೆರೆ. ಕೊಡಗಳ್ಳಿ, ಕೊಡಗಳ್ಳಿ ಬನ್ನೂರು ಒಬ್ಳೆ ಕೊಡಗಳ್ಳಿ ಗ್ರಾಮ, ಕೊಡಗಳ್ಳಿ ಕೆರೆ. ಈಗ ಇದನ್ನ ನಾವೇನ್ ಮಾಡ್ತೀವಿ, ಕೊಡಗಳ್ಳಿ ಕೆರೆನ ಯಾವ್ದಾದ್ರು ಫಸ್ಟ್ ಮೊದಲನೇದಾಗಿ ಮೀನುಗಾರ ಸಹಕಾರ ಸಂಘಗಳಿದ್ದಲ್ಲಿ ಅದನ್ನ ಗುತ್ತಿಗೆಗೆ ನಾವು ಕರಿತೀವಿ, ಅವರಿಗೆ ಗುತ್ತಿಗೆ ಕೊಡ್ತೀವಿ. ಯಾರು ಅರ್ಜಿ ಸಲ್ಲಿಸಲಿಲ್ಲ ಅಂತಂದ್ರೆ ನಾವು ಈ ಟೆಂಡರ್ ಮೂಲಕವಾಗಿ ನಾವು ಈ ಕೆರೆಗಳನ್ನ ವಿಲೇವಾರಿಯನ್ನ ಮಾಡ್ತೇವೆ. ಈಗ ಯಾರು ಅಲ್ಲಿ ಮೀನ್ ಸಾಕ್ತಿಲ್ವಾ ಬಾಬು ಅವ್ರೆ? ಈಗ ಸಾಕ್ತಾ ಇದಾರೆ, ಇವ್ರು ಏನ್ ಮಾಡ್ಕೊಬಿಟ್ಟಾರೆ, ಒಂದು 20 ವರ್ಷದಿಂದ ಒಬ್ಬರೇನೆ. ನಮ್ಗೆ ಈ ಗ್ರಾಮಸ್ಥರಿಗೆ ಅದು ವಿಚಾರನೆ ಗೊತ್ತಿರೋದಿಲ್ಲ. ಆಮೇಲೆ ನಮ್ಗೆ ಇಲ್ಲಿ ಲೋಕಲ್ ಅಲ್ಲಿ ಮೀನು ಊರ್ನವ್ರಿಗೆ ಕೊಡೋಕೆ ಅವ್ರು ಇಷ್ಟನೂ ಪಡೋದಿಲ್ಲ. ಬರ್ತಾರೆ, ಬಲೆ ಹಾಕ್ತಾರೆ, ದೋಣಿ ಮುಖಾಂತರ ಏನೋ ಹಿಡ್ಕೋತಾರೆ, ಆಟ ತುಂಬಿಸ್ಕ ಹೊರಟೋಗ್ಬಿಡ್ತಾರೆ. ಇದು ಅಂಗಡಿ ಬಾಬು ಅವರೇ, ಅದು ಏನು ಮೀನುಗಾರ ಸಹಕಾರ ಸಂಘಕ್ಕೆ ನಾವು ಕೊಟ್ಟಿರ್ತೀವಿ, ಅಲ್ಲಿರ್ತಕ್ಕಂಥ ಮೀನುಗಾರ ಸಹಕಾರ ಸಂಘದ ಸದಸ್ಯರು ಮೀನು ಹಿಡುವಳಿಯನ್ನು ಮಾಡ್ತಾರೆ. ಹಿಡಿದಂಥ ಮೀನನ್ನು ಮಾರುಕಟ್ಟೆ ವ್ಯವಸ್ಥೆ ಅಂತಂದರೆ ನಿಮ್ಮಲ್ಲಿ ಈಗ ಟಿನರ್ಸಿಪುರಕ್ಕೆ ತಗೊಂಡೋಗೋದಿರ್ಬೋದು, ಇಲ್ಲ ಬನ್ನೂರಿಗೆ ತಗೊಂಡೋಗೋದಿರ್ಬೋದು, ಇಲ್ಲ ಮೈಸೂರಿಗೆ ತಗೊಂಡೋಗೋದಿರ್ಬೋದು, ಅದನ್ನು ಮಾರುಕಟ್ಟೆಗೆ ತಗೊಂಡೋಗಿ ಅವರು ಹಾಕ್ತಾರೆ. ಬಂದಂಥ ಹಣವನ್ನು ಇವರು ಸಂಘಕ್ಕೆ ಜಮಾ ಮಾಡ್ಕೊಳ್ತಾರೆ. ಸೊ ಮೊದಲನೇದಾಗಿ ನಾವೇನು ಹೇಳ್ತೀವಿ, ಲೋಕಲ್ ಅಂದರೆ ಆ ಒಂದು ಸ್ಥಳೀಯ ಇವರಿಗೆ ಮೀನುಗಾರರು ಯಾರು ಕೇಳ್ತಾರೆ ಮೀನನ್ನು ಅವರಿಗೆ ಮಾರಾಟ ಮಾಡಿ ಉಳಿದಿದ್ದನ್ನು ತಗೊಂಡೋಗಿ ಅಂತಲೇ ನಾವು ಹೇಳ್ತಾ ಇರೋದು. ಸೊ ಆ ಕಾರ್ಯಕ್ರಮ ಅವರು ಮಾಡ್ತಾರೆ. ಅಲ್ಲಿ ಯಾರು ಕೇಳಲಿಲ್ಲ ಅಂದಾಗ ಉಳಿದಂಥ ಮೀನು ಭಾಳ ವೇಗವಾಗಿ ಅದು ಒಂದು ಕೊಳ್ತು ಹೋಗ್ತಕ್ಕಂಥ ಪರಿಸ್ಥಿತಿ ಇರ್ತದೆ 6 ಗಂಟೆ ಒಳಗೆ. ಅದಕ್ಕೆ ಅವರು ಮೈಸೂರು ಅಥವಾ ಬೇರೆ ಕಡೆಗಳಿಗೆ ತಗೊಂಡೋಗಿ ಮಾರಾಟ ಮಾಡ್ತಾರೆ. ಆಗಲಿ ಬಾಬು ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ ಸರ್. ನಮಸ್ಕಾರ, ಮಾತಾಡಿ. ಹಲೋ. ಹಾ ನಮಸ್ತೆ, ಮಾತಾಡಿ ಸರ್. ಯಾರು, ಎಲ್ಲಿಂದ? ಸರ್, ನಾವು ಶ್ರೀರಂಗಪಟ್ಟಣದಿಂದ. ಹೆಸರು? ಹೆಸರು ವಿಠಲ್ ಅಂತ. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ವಿಠಲ್ ಅವರೆ, ಮಾತಾಡಿ. ಏನಿಲ್ಲ ಸರ್, ಆಕಾಶವಾಣಿ ಮಾತಾಡಬೇಕು ಅಂತ ಆಸೆ, ಅದಕ್ಕೆ ಫೋನ್ ಮಾಡಿದೆ ಸರ್. ಮಾತಾಡಿ, ಖುಷಿ ಆಯ್ತಾ? ಹಾ ಖುಷಿ ಆಯ್ತು ಸರ್, ಖುಷಿ ಆಯ್ತು. ನಿಮ್ ದನಿ ಕೇಳಿ ನಮಗೂ ಖುಷಿ ಆಯ್ತು ವಿಠಲ್ ಅವರೆ. ಆಯ್ತು ಆಯ್ತು, ವಂದನೆಗಳು, ನಮಸ್ಕಾರ ಸರ್. ಮೈಸೂರು ದಸರಾ ಮಹೋತ್ಸವದಲ್ಲಿ ವಿಶೇಷವಾಗಿ ತಾವು ಮೀನುಗಾರಿಕೆ ಇದಕ್ಕೆ ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಹೇಳಿ ಸರ್, ಯಾರು, ಎಲ್ಲಿಂದ? ಸರ್, ನನ್ನ ಹೆಸರು ಮುರಳಿ ಅಂತ. ಎಲ್ಲಿಂದ? ಅಗ್ರಹಾರ ಮೈಸೂರು ಸರ್. ಹೇಳಿ ಮುರಳಿ. ಸರ್, ನಂದು ತೊಟ್ಟಿಲಿನಲ್ಲಿ ಮೀನುಗಳನ್ನ ಸಾಕ್ಬೇಕು ಅಂತ ತಂದಿದ್ದೆ ಇವತ್ತು. ಮೊದಲೊಂದ್ ಸತಿ ಕಬಿನಿಯಿಂದ ಒಂದು 1,000 ಮರಿಗಳನ್ನ ತಂದು ತೊಟ್ಟಿಲಿನಲ್ಲಿ ಬಿಟ್ಕೊಂಡಿದ್ದೆ. ಅದು ಏರಿಯೇಷನ್ ಕೂಡ ಹಾಕ್ತಾ ಇದ್ವಿ, ಆದ್ರೆ ಅದನ್ನ ನೋಡ್ರೆ ಬರ್ತಾ ಬರ್ತಾ ದಿನೇ ದಿನೇ ದಿನೇ ಸಾವುಗಳಾಗ್ತಾ ಹೋಗ್ತು ಸರ್. ಅದು ಮತ್ತೆ 21,000 ಮರಿಗಳನ್ನ KRS ಇಂದ ತಗೊಂಡ್ ಬಂದ್ ಬಿಟ್ಟಿದೀನಿ. ಅದಕ್ಕೆ ಊಟ ಯಾವ ತರ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ ಸರ್. ನಮಸ್ತೆ ಸರ್. ಅದು ಟ್ಯಾಂಕ್ ಅಳತೆ ಏನಿದೆ ಸರ್? ಅದು ಸರ್ 10x10 6 ಅಡಿ ಆಳ ಇದೆ ಸರ್. 10x10 10x meter ಆ ಫೀಟಾ? ಫೀಟು. ಫೀಟು. 1,000 ಮರಿ ತಂದ್ಬಿಟ್ಟಿದ್ರಾ ಸರ್? ಹೌದು ಸರ್. ನಿನ್ನೆ ತಂದ್ಬಿಟ್ಟಿದ್ದು? ಹೌದು, ನಾವೇ ತಂದಿದ್ದು. ನಿನ್ನೆ ಯಾವ ಮರಿ ಸರ್? ಅದು ಕಾಟ್ಲಾ ಸರ್. ಓಕೆ ಓಕೆ ಸರ್. ಏನಂತ ಅಂದರೆ 10x10 meters ನಂಬರ್ ಏನು ನೀವು ಬಿಟ್ಟಿರೋ ನಂಬರ್ಸು ಜಾಸ್ತಿ ಆಗಿದೆ, ಸ್ಟಾಕಿಂಗ್ ಡೆನ್ಸಿಟಿ ಜಾಸ್ತಿ ಆಗಿದೆ. ಓಕೆ. ಏನಂತ ಅಂದರೆ ಸ್ಟಾಕಿಂಗ್ ಡೆನ್ಸಿಟಿ ಜಾಸ್ತಿ ಆದರೆ ಅದು ಉಸಿರಾಟಕ್ಕೆ ತೊಂದರೆ ಆಗಿ ಮತ್ತು ಏನು ಅದ್ರ ಮಧ್ಯೆ ಫುಡ್ಡು ಮತ್ತು ಸ್ಪೇಸ್ಗೆಲ್ಲ ಕಾಂಪಿಟೇಷನ್ ಆಗಿ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಎಷ್ಟು ಬಿಡಬೇಕಿತ್ತು ಸರ್ ಇವರು? ಸರ್ ಆ್ಯಕ್ಚುಲಾಗಿ ಒಂದು 100 ಸರ್. 10 ಪಟ್ಟು ಜಾಸ್ತಿ ಬಿಟ್ಟಿದ್ದಾರೆ. 100 ಬಿಡ್ಬೋದಂತ ನೋಡಿ ಮುರಳಿ ಅವರೇ ತಾವು ಆ ಜಾಗಕ್ಕೆ. ಓಕೆ ಸರ್. ಆಕ್ಸಿಜನ್ ಅದು ಮ್ಯಾಂಡೇಟರಿ ಕೊಡಲೇಬೇಕಾ ಸರ್? ಏರೇಷನ್ ಮ್ಯಾಂಡೇಟರಿ ಅಂದರೆ ಸರ್, ಈಗ ಆ್ಯಕ್ಚುಲಿ ಈ ಸ್ಟಾಕಿಂಗ್ ಡೆನ್ಸಿಟಿ ಜಾಸ್ತಿ ಆಗಿರೋದ್ರಿಂದ ಸತ್ತಿರೋದು. ನೀವು ಸ್ಟಾಕಿಂಗ್ ಡೆನ್ಸಿಟಿ ಬರೀ 100 ಹಾಕಿದ್ದಿದ್ರೆ ಯಾವುದೇ ಕಾರಣಕ್ಕೂ ಸಾಯ್ತಿರ್ಲಿಲ್ಲ. ಈವನ್ ಆಕ್ಸಿಜನ್ ಕೊಡೋದು ಕೂಡ ನೆಸೆಸರಿ ಇರಲಿಲ್ಲ. ಸೊ ಆದ್ದರಿಂದ ಸತ್ತಿದೆ. ಈಗ ನೆಕ್ಸ್ಟ್ ಏನು ಮಾಡಿ ಅಂತಂದರೆ, ಬಿಡಬೇಕಾದ್ರೆ ನೀವು 100 ತಗೊಂಬಂದು ಬಿಡಿ. ಅದಕ್ಕಿಂತ ಪ್ರೇಯರ್ ಆಗಿ ನೀವು ನೀರನ್ನು ಬಿಟ್ಕೊಂಡು ಸಗಣಿ ಹಾಕಿ ಮೆನ್ಯೂರಿಂಗ್ ಮಾಡಿ ತಂದುಬಿಟ್ರೆ ಸರ್ ಸಾಯೋದಿಲ್ಲ. ಅದ್ರ ಜೊತೆಗೆ ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತೌಡನ್ನ ಏನೋ ಫೀಡ್ ಹಾಕ್ಕೊಟ್ರೆ ಬೆಳವಣಿಗೆ ಬರುತ್ತೆ ಸರ್. ಓಕೆ. ಕಡಲೆಕಾಯಿ ಹಿಂಡಿ ಅಂತಂದರೆ ಪೌಡರ್ ಥರ ಬರುತ್ತೆ ಅದೇ ಸರ್? ಹೌದು ಹೌದು. ಓಕೆ ಸರ್. ಓಕೆ, ಒಳ್ಳೆಯದು ಮುರಳಿ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ, ಮಾತಾಡಿ ಸರ್. ನಮಸ್ಕಾರ, ಯಾರು, ಎಲ್ಲಿಂದ? ಮೈಸೂರಿಂದ ಮಾತಾಡಿದೆ. ಹೆಸರು? ಹಲೋ, ಹೇಳಿ ಸರ್. ತಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ಹೇಳಿ ಮಂಜುನಾಥ್. ಏನಿಲ್ಲ, ನಾವೇನು ಕೃಷಿಯನ್ನ ಮಾಡೋರಲ್ಲ. ಈ ತಿನ್ನೋದಕ್ಕೆ ಯೋಜನೆ ಅಂತ ಏನು ಯಾವ್ದು ಸರ್? ಈ ಹೋಟೆಲ್ಗಳಲ್ಲಿ ತಿಂತೀವಿ, ಎಲ್ಲ ಫ್ರಿಜ್ಜಲ್ಲಿ ಮಲಗಿದ್ರೆ ಐಸಲ್ಲಿ ಮಲಗಿದ್ರೆ ತಿನ್ನೋದೊಂದು ಪ್ರಾಬ್ಲಮ್ ಇಲ್ಲ. ನೀವು ಮುಖ್ಯನೇ ಗ್ರಾಹಕರು, ನೀವಿದ್ರೆ ತಾನೇ ರೈತರು ಮೀನ್ ಸಾಕಾಗೋದು. ತಿನ್ನಕ್ಕೆ ಯೋಗ್ಯವಾದ ಮೀನ್ ಯಾವುದು ಅಂತ ಕೇಳ್ತಾರೆ ಸರ್. ಮಂಜುನಾಥ್ ಅವರೇ, ಇದು ಒಳ್ಳೆಯ ಒಂದು ಪ್ರಶ್ನೆ. ತಿನ್ನಕ್ಕೆ ಯೋಗ್ಯವಾದಂತಹ ಮೀನುಗಳು ಅಂತಂದ್ರೆ ನಮ್ಮಲ್ಲಿ ಕಟ್ಲಾ, ರೋಹು, ಮೃಗಾಲ್, ಸಾಮಾನ್ಯ ಗೆಂಡೆ, ಅದಲ್ಲದೆ ಸಮುದ್ರದಿಂದ ಬರ್ತಕ್ಕಂಥ ಪಾಂಪ್ಲೆಟ್ಸ್ ಇದೆಲ್ಲ ನೀವು ಕೇಳಿರ್ಬೇಕು. ಅವೆಲ್ಲವೂ ಕೂಡ ತಿನ್ನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮೀನುಗಳು. ಇದು ತಿನ್ಲಿಕ್ಕೆ ಯೋಗ್ಯವಾದಂಥ ಮೀನುಗಳು ತಾವು ಕೇಳಿರೋ ಹಾಗೆ ಕಾಟ್ಲಾ, ರೋಹು, ಮೃಗಾಲ್, ಏನು ಈ ಸಾಮಾನ್ಯ ಗೆಂಡೆ ಇದೆಲ್ಲ ಏನಿದೆ, ಇವನ್ನೆಲ್ಲ ಕೂಡ ಸಿಹಿ ನೀರಿನ ಮೀನುಗಳನ್ನ ತಿನ್ಬೋದು. ಅದಲ್ಲದೆ ಕೂಡ ಸಮುದ್ರದಿಂದ ಬರ್ತಕ್ಕಂಥ ಮೀನುಗಳನ್ನು ಕೂಡ ತಿನ್ಲಿಕ್ಕೆ ಯೋಗ್ಯವಾಗಿದೆ. ಆಮೇಲೆ ನೀವು ಕೇಳಿದ್ದು ಇದು ಐಸಲ್ಲಿ ಇಟ್ಟಿರ್ತಾರೆ ಅಂತ, ಹೌದು. ನಾವು ಯಾವುದೇ ಒಂದು ಮೀನನ್ನು ಹಿಡಿದ ತಕ್ಷಣ ಐಸ್ನಲ್ಲಿ ಇಡ್ತಕ್ಕಂಥ ಉದ್ದೇಶ ಏನಂದರೆ ಅದರ ಬಾಡಿ ಟೆಂಪ್ರೇಚರ್ ಏನಿದೆ ಅದು ಹಾಗೆ ಮೇಂಟೈನ್ ಆಗಬೇಕು. ಇಲ್ಲಾಂತಂದರೆ ಗಾಳಿಗೆ ತೆರೆದಿಟ್ಟರೆ ಅದು ಬೇಗ ಕೊಳೆತು ಹೋಗ್ತದೆ. ಹಾಗಾಗ್ಬಿಟ್ಟು ಅದಕ್ಕೋಸ್ಕರವಾಗಿ ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ನಾವು ಐಸನ್ನು ಉಪಯೋಗಿಸ್ತೇವೆ. ಇಲ್ಲ, ತೊಂದರೆ ಇಲ್ಲ. ಅಂದರೆ ಅದರ ಒಂದು ಬಾಡಿನಲ್ಲಿ 80% ನೀರಿನ ಅಂಶ ಇರ್ತದೆ, ಅದು ಹಾಗೆ ಮೇಂಟೈನ್ ಆಗಬೇಕು. ಅದಕ್ಕೋಸ್ಕರವಾಗಿ ನಾವು ಐಸ್ ಹಾಕೋದು. ಇಲ್ಲ, ಈಗ ಐಸ್ ಹಾಕ್ತಕ್ಕಂಥದ್ದು ಒಂದು ದಿವಸ ತನಕ ಏನು ತೊಂದರೆ ಇಲ್ಲ, ಆದರೆ ಅದೇ 4 6 ದಿವಸ ಎಲ್ಲ ಆದರೆ ಅದು ಕೊಳ್ತು ಹೋಗ್ತದೆ. ಆಗ ತಿನ್ನಂಗಿಲ್ಲ. ಆಗ್ಲಿ ಮಂಜುನಾಥ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಹೇಳಿ ಸರ್. ಯಾರು, ಎಲ್ಲಿಂದ? ಹಲೋ, ಹೇಳಿ ಸರ್. ಯೋಗೇಂದ್ರ ಪ್ರಸಾದ್, ನಂಜನಗೂಡು ತಾಲೂಕಿನಿಂದ. ಹೇಳಿ ಯೋಗೇಂದ್ರ ಪ್ರಸಾದ್. ನಮಸ್ಕಾರ. ಹಲೋ, ನಮಸ್ಕಾರ ಸರ್, ಮಾತಾಡಿ ಮುಂದಕ್ಕೆ. ಸರ್, ಇವಾಗ ಮೀನು ಮಾರಾಟಕ್ಕೆ ನಾವು ಮಾಡ್ಬೇಕಾದ್ರೆ ಯಾವ ರೀತಿ ಅರ್ಜಿ ಅಪ್ಲೈ ಮಾಡ್ಬೇಕು? ಈಗ ಯೋಗೇಂದ್ರ ಪ್ರಸಾದ್ ಅವರೇ, ಮೀನು ಮಾರಾಟ ಕೇಂದ್ರವನ್ನ ಈಗ ನಮ್ಮಲ್ಲಿ ಮೀನುಗಾರಿಕೆ ಮಹಾಮಂಡಳಿ ಅಂತಂದೇಳಿ ಒಂದು ಸಂಸ್ಥೆ ಇದೆ, ಮೈಸೂರಿನಲ್ಲಿ, ಅಲ್ಲಿಗೆ ನೀವು ಅರ್ಜಿಯನ್ನು ನೀಡಿದ್ದೆ ಆದಲ್ಲಿ ಅದು ಏನು ಜಾಗ ಇದೆ ಸರ್ಕಾರದ ಜಾಗ ಅಂದರೆ ಕಾರ್ಪೊರೇಷನ್ ಲಿಮಿಟ್ ಬಂದರೆ ಕಾರ್ಪೊರೇಷನ್ನು, ಗ್ರಾಮ ಪಂಚಾಯಿತಿ ಬಂದರೆ ಗ್ರಾಮ ಪಂಚಾಯಿತಿ, ಅವರಿಲ್ಲಿ ಮೀನು ಸಾಕಾಣಿಕೆ ಅಂದರೆ ಮೀನು ಮಾರಾಟ ಕೇಂದ್ರವನ್ನು ತೆರೀಬಹುದು ಅಂತ ಎನ್ ಒ ಸಿ ಕೊಟ್ಟಿದ್ದೆ ಆದಲ್ಲಿ ನಾವು ಅದನ್ನು ಮಂಜೂರಾತಿ ಮಾಡ್ತಾರೆ. ಓಕೆ ಸರ್. ಒಳ್ಳೆಯದು ಯೋಗೇಂದ್ರ ಪ್ರಸಾದ್, ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಸರ್, ನಾವು ಟಿ ಎ ಮಚ್ಚೂರಿಂದ ವಿಶ್ವನಾಥ್ ಅಂತ ಮಾತಾಡ್ತಾ ಇರೋದು. ಹೇಳಿ ವಿಶ್ವಾಸ್. ಸರ್, ಅದು ನಮ್ದು ಒಂದು ಕೃಷಿ ಹೊಂಡ ಇತ್ತು, ಅದಕ್ಕೆ ಮೀನ್ ಬಿಡ್ಬೇಕು ಅಂತ ತಿಳ್ಕೊಂಡಿದ್ದೆ. ಎಷ್ಟು ಬಿಡ್ಬಹುದು? ಒಂದು 40 ಅಡಿ ಉದ್ದ, 40 ಅಡಿ ಅಗಲ ಇದೆ, ಆಳ 1 ಅಡಿ ಇದೆ. ಯಾವ ಮೀನ್ ಬಿಟ್ರೆ ಉತ್ತಮ ಸರ್? ನಮಸ್ತೆ ಸರ್. ನಮಸ್ತೆ. ಕೃಷಿ ಹೊಂಡ 40x40 ಸರ್ ಅದು? ಹೌದು ಸರ್. ಮೀಟರ್ ಅಡಿನ? ಅಡಿ ಅಡಿ ಅಡಿ ಅಡಿ ಅಡಿ. ಆಳ ಎಷ್ಟಿದೆ? ಆಳ ಒಂದು 10-12 ಅಡಿ ಇದೆ. 10-12 ಅಡಿ. ಓಕೆ ಸರ್. ಅದು ಇದು ನಮ್ಮದು ಮೀನುಮರಿ ಉತ್ಪಾದನಾ ಕೇಂದ್ರಗಳಿದೆ ಸರ್, ಕಬಿನಿ ಕಬಿನಿ ನೂಗು ಪಾಲನಾ ಕೇಂದ್ರಗಳಿದೆ ಸರ್. ಎಷ್ಟು ಬಿಡ್ಬೋದು ಸರ್? 1,000 ಬಿಡ್ಬೋದು ಸರ್. 1,000 ಬಿಡ್ಬೋದು ಸರ್. ಸರ್, ಯಾವ್ದು ಬಿಟ್ರೆ ಬೆಟರ್ ಸರ್? ಅದು ನಂದು ಬೋರ್ ನೀರ್ ಇದೆ, ಬೋರ್ ನೀರು ತುಂಬಿಸ್ಕೋಬೋದು ಸರ್ ಕೃಷಿ ಹೊಂಡಕ್ಕೆ. ಸರ್, ಬೋರ್ ನೀರು ಬಿಡೋಕ್ಕಿಂತ ಮುಂಚೆ ನಿಮ್ ಕೃಷಿ ಹೊಂಡನ ಸಿದ್ಧತೆ ಮಾಡ್ಕೋಬೇಕು ಸರ್. ಯಾವ ರೀತಿ ಮಾಡ್ಬೇಕು ಸರ್? ನೀರು ತುಂಬಾದ್ಮೇಲೆ ಒಂದು 4-5 ದಿನಕ್ಕಿಂತ ಮುಂಚೆ, ಒಂದು ವಾರ ಮುಂಚೆ ಸಗಣಿನ ಹಾಕ್ಬೇಕು ಸರ್. ಸರಿ ಸರ್. ಸಗಣಿನ ಹಾಕಿದ ನಂತರ ಸಗಣಿ ಎಷ್ಟು ಕೆಜಿ ಹಾಕ್ಬೇಕು ಸರ್? ಸರ್, ಒಂದು 5 ಮಂಕ್ರಿ ಹಾಕ್ಬೇಕು ಸರ್. 5 ಮಂಕ್ರಿ? ಓಕೆ ಸರ್. 5 ಮಂಕ್ರಿ ಹಾಕ್ಬಿಟ್ಟು ಒಂದು ವಾರ ಆದಮೇಲೆ ಸರ್, ಕಂದು ಬಣ್ಣ ಒಂದು ಗ್ರೀನ್ ಕಲರ್ ಆಗಿ ವಾಟರ್ ಚೇಂಜ್ ಆಗುತ್ತೆ ಸರ್. ಸರಿ. ಆಗ ಪ್ಲಾಂಟ್ ಒಂದು ಉತ್ಪತ್ತಿಯಾಗಿ ಜಲಸಸ್ಯಗಳನ್ನ ತಿಂದು ಆ ಮೀನು ಬದುಕುತ್ತೆ ಸರ್. ಯಾವ್ದು ಬಿಟ್ರೆ ಉತ್ತಮ ಸರ್? ಸರ್, ಕಾಟ್ಲಾ ರೋವು ಮತ್ತೆ ಮೃಗಾಲು ಎಲ್ಲಾನು ಕೂಡ ಒಂದು 200 ಮರಿ ತಗೊಂಬಿಟ್ಬಿಟ್ರೆ ಸರ್, ಎಲ್ಲ ಸ್ಪೇಸು ಎಫೆಕ್ಟಿವ್ ಆಗಿ ಯುಟಿಲೈಸ್ ಆಗುತ್ತೆ. ಸೊ ದಟ್ ನಿಮ್ಗೆ ಒಳ್ಳೆ ಆದಾಯ ಸಿಗುತ್ತೆ ಸರ್. ಸರ್, ಅಂದ್ರೆ ಎಷ್ಟು ದಿನಕ್ಕೆ ಬರ್ಬೋದು ಸರ್ ಅದು ಕ್ರಾಪ್ ಅದು? ಸರ್, 10-12 ತಿಂಗಳವರೆಗೆ. 1 ವರ್ಷ ಸರ್? 1 ವರ್ಷ. ನೀರ್ ಖಾಲಿ ಆದಂಗ ನೀರ್ ತುಂಬಿಸ್ತಾ ಇರ್ಬೇಕಾ ಹೆಂಗೆ ಸರ್ ಅದು? ಹೌದು ಸರ್, ಹೌದು. ಓಕೆ ಸರ್, ಧನ್ಯವಾದಗಳು. ಒಳ್ಳೆಯದು ವಿಶ್ವಾಸ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್, ದಸರಾಗೆ ಏನಾದರೂ ವಿಶೇಷವಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಸರ್, ಇದು ಪ್ರತಿ ವರ್ಷದಂತೆ ಏನು ರೈತ ದಸರಾವನ್ನು ಮಾಡ್ತಾ ಇದ್ದೀವಿ. ಈ ಸರಿ ನಾವು ಅಲ್ಲಿ ನಾವು ಒಂದು ಮತ್ಸ್ಯ ಮೇಳವನ್ನು ಕೂಡ ಮಾಡಬೇಕು ಅಂತಂದೇಳಿ, ಅದು ಕಳೆದ ವರ್ಷ ಸಹ ಬಹಳ ಅಭೂತಪೂರ್ವವಾಗಿ ಯಶಸ್ವಿ ಆಯಿತು, ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಸಹ. ಈ ಸಾರಿನಲ್ಲಿ ಕೂಡ ನಾವು ಈ ಮತ್ಸ್ಯ ಮೇಳವನ್ನು ಮಾಡಬೇಕು ಅಂತ. ಅಲ್ಲಿ ಏನು ಸಾರ್ವಜನಿಕರಿಗೆ ಮತ್ತು ಏನು ಪ್ರವಾಸಿಗರಿಗೆ ಆಕರ್ಷಣೆ ಆಗ್ತಕ್ಕಂಥ ಅಕ್ವೇರಿಯಂ ಮೀನುಗಳನ್ನು, ವಿವಿಧ ಬಗೆಯ ಅಕ್ವೇರಿಯಂ ಮೀನುಗಳನ್ನು ಒಂದು ನಾವು ಅಲ್ಲಿ ಇಡ್ತಕ್ಕಂಥದ್ದು. ಎರಡನೇದು ನಮ್ಮ ಇಲಾಖಾ ಯೋಜನೆಗಳನ್ನು ಅಲ್ಲಿ ಪ್ರಚಾರಪಡಿಸ್ತಕ್ಕಂಥದ್ದು. ಮತ್ತು ಈಗ ಏನು ಇಷ್ಟೊತ್ತು ಏನು ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಕೇಳಿದ್ರು ಪ್ರಶ್ನೆಗಳು, ಆ ರೀತಿ ಯಾವ ರೀತಿ ನಾವು ಮೀನು ಸಾಕಾಣಿಕೆಯನ್ನು ಮಾಡಬೇಕು ಅನ್ನೋದನ್ನ ಡೆಮೋ ಕೂಡ ನಾವಲ್ಲಿ ಒಂದು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಸರ್. ಈಗ ವಿಶ್ವಾಸ್ ಅವರು ಕೇಳಿದ್ರಲ್ಲ, ಅದಕ್ಕೆ ಅಲ್ಲಿ ಅವರು ಗಿಫ್ಟ್ ತಿಲಾಪಿಯ ಮೀನನ್ನ ಬಿಡೋಕ್ಕಾಗಲ್ವಾ? ಅಲ್ಲಿ ಬಿಡ್ಬೋದು, ಖಂಡಿತ ಬಿಡ್ಬೋದು. ಗಿಫ್ಟ್ ತಿಲಾಪಿಯನ್ನು ಬಿಡಬಹುದು. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಸರ್, ಗಂಜಾಮಿನ ಈಶ್ವರ ಅಂತ. ಹೇಳಿ ಈಶ್ವರ. ಇದು ನೀವು ದಯವಿಟ್ಟು ಒಂದು ಇನ್ಸೂರೆನ್ಸ್ ಮಾಡ್ಬೇಕಲ್ಲ ಸರ್, ಅದೊಂದು ಸ್ವಲ್ಪ ಮಾಹಿತಿ ತೆಗೆದೀವಿ, ಸ್ವಲ್ಪ ಹೇಳಿ ಸರ್ ನಮ್ಗೆ ಒಂದು ಸ್ವಲ್ಪ. ಯಾವ ಇನ್ಶೂರೆನ್ಸ್ ಅಪ್ಪ? ಅದೇ LIC ದು. LIC ಕಟ್ಟಿದ್ದು. ಅದು ನಿಮ್ಗೆ ಮಾಹಿತಿ ಕೊಟ್ಬಿಟ್ಟು ಒಂದ್ ಜೊತೆ ಹೇಳದ ಅಂತ ಫೋನ್ ಮಾಡಿದೆ ಸರ್. ಒಳ್ಳೇದಪ್ಪ, LIC ಮಾಡಿಸಿ. ಆದ್ರೆ ಇದು ಮೀನ್ ಸಾಕಾಣಿಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಅಲ್ಲ. ಇಲ್ಲ ಮಾಡ್ಸೈತೆ ಸರ್ ಅದು. ಅದೇ ಅದೇ ಒಳ್ಳೇದು ಮಾಡಿಸ್ಕೊಳ್ಳಿ ನೀವು. ಇದು ಮೀನಿಗೆ ಸಂಬಂಧಪಟ್ಟಿದ್ದು, ಮೀನ್ ತಿನ್ನೋದು ಸಾಕೋದು ಅದೇನಾದ್ರು ಇದ್ರ ಪ್ರಶ್ನೆ ಕೇಳಿ, ಇಲ್ಲಾಂದ್ರೆ ಮುಂದಿನ ಕರೆಗೆ ಹೋಯ್ತೀವಿ. ಅದೇ ಸರ್. ಸರಿ ಸರ್, ಸರಿ ಸರ್. ಹೇಳಿ ಸರ್. ಹೇಳ್ತಾ ಇದ್ರಿ ತಾವು, ಅಂದ್ರೆ ಈಗ ಆ ತರಹದ ಕೊಳಗಳಲ್ಲಿ ಇದನ್ನು ತಿಲಾಪಿಯನ್ನು ಸಾಕ್ಬೋದು. ತಾವು ಹೇಳಿದಂತೆ ಸರ್, ಈಗ ವಿಶ್ವಾಸ್ ಅವ್ರು ಏನ್ ಕೇಳಿದ್ರು ಅದರಲ್ಲಿ ಗಿಫ್ಟ್ ತಿಲಾಪಿಯಾ ಕೂಡ ನಾವು ಸಾಕಾಣಿಕೆಯನ್ನ ಮಾಡಬಹುದು. ಅಂದ್ರೆ 6 ತಿಂಗಳಿಗೆ ಒಂದ್ ಬೆಳೆ ಬರುತ್ತೆ ಅಂತ ಹೇಳ್ತಾರೆ. 6 ತಿಂಗಳಿಗೆ ತಿಲಾಪಿಯಾ? ಹೌದು ಸರ್. ಅಂದ್ರೆ ವರ್ಷದಲ್ಲಿ 2 ಬೆಳೆ ಮಾಡಬಹುದು. ತಿಲಾಪಿಯಾ 2 ಬೆಳೆಯನ್ನ ಮಾಡಬಹುದು ಸರ್. ಓಕೆ, ಎಲ್ಲಿದೆ ಸರ್ ಈ ತಿಲಾಪಿಯಾ ಮೀನುಮರಿ ಉತ್ಪಾದನಾ? ನಮ್ಮಲ್ಲಿ ಕರಿಮುದ್ನಳ್ಳಿನಲ್ಲಿ ಮೀನುಮರಿ ಉತ್ಪಾದನಾ ಕೇಂದ್ರ ಅಂತಾನೆ ನಾವು ಮಾಡಿದೀವಿ. ಆ ಮೀನುಮರಿ ಉತ್ಪಾದನಾ ಕೇಂದ್ರ ಅದು ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಗಿಫ್ಟ್ ತಿಲಾಪಿಯಾ ಅಂತಾನೆ ಅಲ್ಲೇ ಉತ್ಪಾದನೆ ಮಾಡಿ ನಾವು ರೈತರಿಗೆ ಕೊಡ್ತಕ್ಕಂಥ ಒಂದು ಯೋಜನೆ. ಅದೇ ಯೋಜನೆಯಡಿ ನಾವೇನು ಮಾಡಿದ್ವಿ, ಜಿಲ್ಲಾ ಪಂಚಾಯತಿನಲ್ಲಿ 250 ಮೀನುಮರಿಗಳನ್ನು ಕೃಷಿ ಹೊಂಡಗಳಿಗೆ ಉಚಿತವಾಗಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ಶಿವರಂಜನ್ ಅವರೇ, ಈಗ ಕೆಆರ್ ನಗರ ತಾಲೂಕಿನ ಮೀನುಗಾರಿಕಾ ಇಲಾಖೆ ಮುಖ್ಯಸ್ಥರು ತಾವು, ಹೇಳಿ ಸರ್, ಕೆಆರ್ ನಗರ ತಾಲೂಕಲ್ಲಿ ಯಾವ ರೀತಿ ಮೀನು ಕೃಷಿ ಅಭಿವೃದ್ಧಿ ಆಗ್ತಾ ಇದೆ, ಏನೆಲ್ಲ ಯೋಜನೆಗಳನ್ನು ಅಲ್ಲೇ ಅನುಷ್ಠಾನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ? ಸರ್, ಕೆಆರ್ ನಗರ ತಾಲೂಕಲ್ಲಿ ಒಟ್ಟು 40 ಹೆಕ್ಟೇರ್ಗಿಂತ ಮೇಲೆ ಅಚ್ಚುಕಟ್ಟು ಪ್ರದೇಶ ಇರುವಂಥ ಕೆರೆಗಳು ಟೋಟಲ್ 10 ಕೆರೆ ಇದೆ ಸರ್. ಮತ್ತು ಗ್ರಾಮ ಪಂಚಾಯಿತಿ ಕೆರೆಗಳು 114 ಗ್ರಾಮ ಪಂಚಾಯಿತಿ ಕೆರೆಗಳಿದೆ ಸರ್. ಗ್ರಾಮ ಪಂಚಾಯಿತಿ ಕೆರೆಗಳಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಕೆರೆಗಳು ವಿಲೇವಾರಿ ಮಾಡ್ತೆ, ಗ್ರಾಮ ಪಂಚಾಯಿತಿ ಕೆರೆಗಳನ್ನ ಗ್ರಾಮ ಪಂಚಾಯಿತಿ ವತಿಯಿಂದ ವಿಲೇವಾರಿ ಮಾಡ್ತಿದ್ದಾರೆ ಸರ್. ಇಲಾಖೆ ಕೆರೆಗಳನ್ನೂ ಕೂಡ ವಿಲೇವಾರಿ ಮಾಡೋಕ್ಕೆ ಎಲ್ಲ ಕ್ರಮ ವಹಿಸಿದ್ದೀವಿ ಸರ್, ವಿಲೇವಾರಿ ಆಗಿದೆ. ಅದ್ರ ಜೊತೆಗೆ 5 ಸೊಸೈಟಿ ಇದೆ ಸರ್, ಮೀನುಗಾರರ ಸಹಕಾರ ಸಂಘ, ಆ ಸೊಸೈಟಿ ಮುಖಾಂತರ ಮೀನುಗಾರಿಕೆ ಅಭಿವೃದ್ಧಿನೇ ಮಾಡ್ತಾ ಇದ್ದೀವಿ ಸರ್. ಕೆರೆಗಳನ್ನ ಅವ್ರಿಗೆ ಕೊಟ್ಟು ಅವರ ಸಂಘದ ಸದಸ್ಯರಿಗೆ ಜೀವನೋಪಾಯಕ್ಕೆ ಮತ್ತು ಅವ್ರಿಗೆ ಮಾರ್ಗದರ್ಶನ ನೀಡಿ ಮೀನುಗಾರಿಕೆ ಅಭಿವೃದ್ಧಿಪಡಿಸೋಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ ಸರ್. ಅದೇ ರೀತಿಯಲ್ಲಿ ನದಿ ಭಾಗದಲ್ಲಿ ಲೈಸೆನ್ಸ್ಗಳನ್ನ ಕೊಟ್ಟು ಲೈಸೆನ್ಸ್ ಮುಖಾಂತರ ಮೀನುಗಾರಿಕೆ ಮಾಡಿಸೋದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಡ್ತಾ ಇದ್ದೀವಿ ಸರ್. ಲೈಸೆನ್ಸ್ನೂ ಕೂಡ ಇಶ್ಯೂ ಮಾಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಪಾಂಡ್ಗಳು ಕೆಲವರು ಖಾಸಗಿಯಾಗಿ ಅವರ ಹೊಲ ಗದ್ದೆಗಳಲ್ಲಿ ಮೀನುಮರಿ ಪಾಲನಾ ಕೊಳಗಳು ಮತ್ತು ಗ್ರೋಔಟ್ ಪಾಂಡ್ಸ್ಗಳನ್ನ ಮಾಡಿಕೊಂಡು ಮೀನುಗಾರಿಕೆನ ಮಾಡ್ತಿದ್ದಾರೆ ಸರ್. ಇದೇ ರೀತಿ ಬೆಳವಣಿಗೆ ಇನ್ನೂ ಕೂಡ ಹೆಚ್ಚು ಪ್ರಚಾರ ಕೊಡ್ತಾ ಇದ್ದೀವಿ ಸರ್. ಮೀನುಗಾರಿಕೆನ ಪ್ರಚಾರ ಕೊಟ್ಟು ಇನ್ನು ಅವರು ಸ್ವಂತ ಕೊಳಗಳನ್ನ ನಿರ್ಮಾಣ ಮಾಡಿಕೊಂಡು ಮೀನುಮರಿನ ಕೊಟ್ಟು ಅವ್ರಿಗೆ ಬೆಳವಣಿಗೆ ಸಹಕಾರ ಮಾಡ್ತಾ ಇದ್ದೀವಿ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್, ಇದು ಹುಣಸೂರಿಂದ. ನಮ್ದು ಒಂದು ಸ್ವಲ್ಪ ಜಮೀನು ಕೆರೆಗೆ ಸೇರ್ಕೊಬಿಟ್ಟಿದೆ, ಪಂಚಾಯತಿ ಸೇರಿದೆ ಕೆರೆ. ಒಂದ್ ನಿಮಿಷ, ನೀವ್ ಯಾರು, ಹೆಸರೇನ್ ಹೇಳಪ್ಪ? ಸರ್, ನಾವ್ ಅದೇ ಈಗ ಫಸ್ಟ್ ಮಾಡಿದ್ರು ತುಳಸಿದಾಸ್ ಅಂದ್ಬಿಟ್ಟು. ಹೇಳಿ ತುಳಸಿದಾಸ್. ಈಗ ಕೆರೆ ಇದು ಜಮೀನು ನಮ್ದು ಕೆರೆಗೆ ಸೇರ್ಕೊಬಿಟ್ಟೈತೆ PWD ಗೆ. ಸೊ ಈಗ ಅದು ಕೆರೆ ಅದು ಪಂಚಾಯತಿ ವ್ಯಾಪ್ತಿಯಿಂದ ಅದು ನಾವು ಅದನ್ನ ಮೀನುಗಾರಿಕೆ ಅದೇ ಕಾಂಟ್ರಾಕ್ಟ್ ಅಂತಾರಲ್ಲ, ಆತರ ನಮ್ ತಗೋಬಹುದು ಸರ್, ಮಾಡ್ಬೋದಾ? ತುಳಸಿದಾಸ್ ಅವರೇ, ತಾವು ಕೇಳ್ತಿರ್ತಕ್ಕಂಥದ್ದು ನಿಮ್ಮ ಜಮೀನು ಸ್ವಲ್ಪ ಕೆರೆಗೆ ಸೇರ್ಕೊಂಡಿದೆ, ಆದ್ರೆ ಅದನ್ನ ಗ್ರಾಮ ಪಂಚಾಯತಿ ವತಿಯಿಂದಲೇ ವಿಲೇವಾರಿ ಮಾಡ್ಬೇಕಾಗ್ತದೆ ಕೆರೆನ. ಸರ್, ಅದು ಅವರು ಒಂದು ಮತ್ತೆ ಕೊಟ್ಟವ್ರಿಗೆ ಕಾಂಟ್ರಾಕ್ಟ್ ಕೊಡ್ಬೇಕಂತ ಏನಾರು ರೂಲ್ಸ್ ಇದೆ, ಬೇರೆ ಬೇರೆ ಮಾಡ್ಬೋದು ಅಂತ ಏನಾರು ಇದೆ ಸರ್? ಇಲ್ಲ, ಇದು 5 ವರ್ಷಕ್ಕೆ ಒಂದು ಸಾರಿ ನಾವು ಕಾಂಟ್ರಾಕ್ಟ್ ಅಂತಂದೇಳಿ ಏನು ನಾವು ವಿಲೇವಾರಿಯನ್ನ ಮಾಡ್ತೀವಿ, ಅದು 5 ವರ್ಷದವರೆಗೆ ಇರ್ತದೆ. 5 ವರ್ಷದ ನಂತರದಲ್ಲಿ ಮತ್ತೆ ಏನ್ ಮಾಡ್ತಾರೆ, ಮತ್ತೆ ಪ್ರಕಟಣೆಯನ್ನು ಓಡಿಸಿ ಮತ್ತೆ ಹರಾಜನ್ನ ಮಾಡ್ತಾರೆ. ಯಾರು ಅತಿ ಹೆಚ್ಚು ಹರಾಜಿನಲ್ಲಿ ಭಾಗವಹಿಸಿ ತಗೊಳ್ತಾರೆ, ಈಗ ಹಿಂದೆ ತಗೊಂಡಿದ್ದ ವ್ಯಕ್ತಿನೇ ಅತಿ ಹೆಚ್ಚು ಕೂಗಿದ್ರೆ, ಹಣವನ್ನ ಕೂಗಿದ್ರೆ ಅವ್ರಿಗೆ ಆಗ್ತದೆ. ಇಲ್ಲ, ಬೇರೆ ವ್ಯಕ್ತಿ ಏನಾದರೂ ಹಣವನ್ನ ಜಾಸ್ತಿ ಕೂಗಿದ್ರೆ ಅವ್ರಿಗೆ ಆ ಕೆರೆಯ ಒಂದು ವಿಲೇವಾರಿ ಆಗ್ತದೆ. ತುಳಸಿದಾಸ್ ಅವರೇ, ಸಮಯ ಇಲ್ಲ, ಅವ್ರದ್ದು ಫೋನ್ ನಂಬರ್ ಕೊಡ್ತೀವಿ, ಅವ್ರಿಗೆ ನೇರವಾಗಿ ಫೋನ್ ಮಾಡ್ಕೋಬಿಡಿ, ಆಯ್ತಾ? ಆಗ್ಲಿ, ನೇರವಾಗಿ ಅವರನ್ನೇ ಮಾತಾಡಿಸಿ. ಈಗ ಹೆಚ್ಚಿನ ಮಾಹಿತಿಗೆ ಶಿವರಂಜನ್ ಅವರೇ, ತಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ